ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸಂಘಟನೆಗಳು ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕೆಎನ್ ರಮೇಶ್ ಮನವಿ ಮಾಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಬೆಳಗಾವಿ ನಡುವೆ ರೈಲು ಯೋಜನೆ ಅನುಷ್ಠಾನಕ್ಕೆ ರಾಜ್ಯದಿಂದ ಸೂಕ್ತ ಸಹಕಾರ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಸಚಿವ ವಿ ಸೋಮಣ್ಣ. ಕೇಂದ್ರದ ಇಶ್ರಮ್ ಯೋಜನೆ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಮ, ಸಚಿವ ಶಿವರಾಮ್ ಹೆಬ್ಬಾರ್. ಗಾಂಧಿ ಜಯಂತಿಯಂದು ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪನ್ನಗಳ ಖರೀದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಹಾತ್ಮ ಗಾಂಧೀಜಿಯವರ ಮಾತೊಂದು ಹೀಗಿದೆ: ದೇವರು ನಮಗೆ ಎರಡು ಕೈಗಳನ್ನು ಕೊಟ್ಟಿದ್ದಾನೆ, ಅದಕ್ಕಾಗಿ ಈ ದೇಶದ ಕೋಟ್ಯಂತರ ಜನರಿಗೆ ನಾನು ಹೇಳುವುದೇನೆಂದರೆ, ದೇವರು ಕೊಟ್ಟ ಎರಡು ಕೈಗಳನ್ನು ಸಾಧ್ಯವಾದಷ್ಟು ಸದುಪಯೋಗಪಡಿಸಿಕೊಳ್ಳಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ ರೈತರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನಿನ್ನೆ ದಿನಾಂಕ 25/9/2021 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀಜ್ ಘಟಕದ ಆವರಣದಲ್ಲಿ ನಡೆದ ಹಿಂಗಾರು ಬೀಜ ದಿನೋತ್ಸವ 2021 ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗುತ್ತದೆ. ಪ್ರಸ್ತುತಿ ಡಾ ವಿಜಿ ಬಾವಲತಿ ಹಾಗೂ ಸಹಕಾರ ಅಮರೇಶ ಶಿಹಳವರದು. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳ್ತೀರಿ. ಹಾಗೂ ಸಿಂಧನೂರು ತಾಲೂಕಿನ ಬಳಗನೂರು ಗ್ರಾಮದ ಸಂತೋಷ್ ಕುಮಾರ್ ಹಾಗೂ ಸಂಗಡಿಗರಿಂದ ಕನಕಾಂಗಿ ಕಲ್ಯಾಣದ ದೊಡ್ಡಾಟದ ಪದಗಳನ್ನು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ. ಆಕಾಶವಾಣಿ ರಾಯಚೂರು. ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ಕೇಳಿ ಕಾರ್ಯಕ್ರಮ. ನಿನ್ನೆ ದಿನಾಂಕ 25/9/2021 ಶನಿವಾರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಅಖಿಲ ಭಾರತ ಸಂಯೋಜಿತ ಸಂಶೋಧನಾ ಸಂಸ್ಥೆ ಬೀಜಗಳು ಹಾಗೂ ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಇವರುಗಳ ಸಹಭಾಗಿತ್ವದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ನಡೆದ ಹಿಂಗಾರು ಬೀಜ ದಿನೋತ್ಸವ 2021 ಕಾರ್ಯಕ್ರಮದ ಬಾನುಲಿ ವರದಿ. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ರೈತ ಬಾಂಧವರಿಗೆ ಉತ್ತಮ ಗುಣಮಟ್ಟದ ಬೀಜವನ್ನ ಒದಗಿಸುವಂತಹ ಒಂದು ಉದ್ದೇಶದಿಂದ ವಿವಿಧ ಸಂಶೋಧನಾ ಕೇಂದ್ರ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ಬೀಜ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸುತ್ತಾ ಬಂದಿದೆ. ಮುಖ್ಯವಾಗಿ ರೈತ ಬಾಂಧವರಿಗೆ ಹಿಂಗಾರು ಹಂಗಾಮಿನ ಉತ್ತಮ ಬೀಜಗಳ ಆಯ್ಕೆ, ತಳಿಗಳು, ಬೇಸಾಯ ಕ್ರಮಗಳು ಹಾಗೂ ತಾಂತ್ರಿಕತೆ, ಕೀಟ ಹಾಗೂ ರೋಗಗಳ ನಿರ್ವಹಣೆ ಕುರಿತಾದ ಹಿಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮಗಳು ಬೀಜ ಘಟಕದ ಆವರಣದಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ನಡೆಯಿತು. ಈ ಹಿಂಗಾರು ಬೀಜ ದಿನೋತ್ಸವ 2021 ವೇದಿಕೆಯ ಕಾರ್ಯಕ್ರಮಗಳು ರೈತಗೀತೆಯ ಮೂಲಕ ಆರಂಭವಾದವು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು ಕಷ್ಟದೊಳನ್ನವ ದುಡಿವನ್ನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರನ್ನ, ರೈತರನ್ನ ಹಾಗೂ ಸರ್ವರನ್ನ ಬೀಜ ಘಟಕದ ವಿಜ್ಞಾನಿಗಳಾದ ಡಾಕ್ಟರ್ ಉಮೇಶ್ ಹಿರೇಮಠ್ ಅವರು ಸ್ವಾಗತವನ್ನ ಕೋರಿದರು. ಈ ಹಿಂಗಾರು ಬೀಜ ದಿನೋತ್ಸವದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉದ್ಘಾಟಕರಾಗಿ ಡಾಕ್ಟರ್ ಬಸವೇಗೌಡ, ಕುಲಸಚಿವರು, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಪ್ರಭುತುರಾಯಿ, ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ರಾಯಚೂರು, ಶ್ರೀ ಎಸ್ಎಂ ಸಿದ್ದಾರೆಡ್ಡಿ ನಿವೃತ್ತ ಉಪಕೃಷಿ ನಿರ್ದೇಶಕರು ಹಾಗೂ ಬೀಜೋತ್ಪಾದಕರು ರಾಯಚೂರು, ಶ್ರೀ ಚಂದನ್ ಎನ್ಎಂ ವಲಯ ವ್ಯವಸ್ಥಾಪಕರು ರಾಷ್ಟ್ರೀಯ ಬೀಜ ನಿಗಮ ರಾಯಚೂರು, ಡಾ ಗುರುರಾಜ್ ಸುಂಕದ್ ಸಹ ಸಂಶೋಧನಾ ನಿರ್ದೇಶಕರು ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು, ಡಾ ಪ್ರಹ್ಲಾದ್ ಉಭಾಳೆ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ರಾಯಚೂರು ಕೃಷಿ ಮಹಾವಿದ್ಯಾಲಯದ ಡೀನರಾದ ಡಾಕ್ಟರ್ ಎಂ ಭೀಮಣ್ಣ, ರಾಯಚೂರಿನ ಎಣ್ಣೆಕಾಳು ನಿಗಮದ ವ್ಯವಸ್ಥಾಪಕರಾದ ಶ್ರೀ ನಿಂಗಪ್ಪ, ರಾಯಚೂರು ಕೃಷಿ ಮಹಾವಿದ್ಯಾಲಯದ ಬೀಜ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎನ್ಎಂ ಶಕುಂತಲಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಡಿಎಂ ಚಂದರ್ಗಿ, ವಿಸ್ತೀರ್ಣ ನಿರ್ದೇಶಕರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವರು ವಹಿಸಿದ್ದರು. ಈ ಹಿಂಗಾರು ಬೀಜ ದಿನೋತ್ಸವ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನು ಬೀಜ ಘಟಕದ ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ಅರುಣ್ಕುಮಾರ್ ಹೊಸಮನಿ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ದು ಹೀಗೆ. ಈ ಒಂದು ಕಾರ್ಯಕ್ರಮ ಏನಿದೆ 25ನೇ ತಾರೀಕು ಮುಂಗಾರು ಹಂಗಾಮ ಆಗಿರ್ಬೋದು ಅಥವಾ ಹಿಂಗಾರು ಹಂಗಾಮಿನಲ್ಲಿ ಆಗಿರ್ಬೋದು, 25ನೇ ತಾರೀಕು ಏನಂತಂದ್ರೆ ನಿರ್ದಿಷ್ಟವಾಗಿ 25ನೇ ತಾರೀಕಿನಂದು ಎಲ್ಲ ಒಂದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬರುವಂಥ ಎಲ್ಲ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು ಅಥವಾ ನಮ್ಮ ARS ಅಂತ ಏನು ಕರಿತೀವಿ ಸಂಶೋಧನಾ ಕೇಂದ್ರಗಳಾಗಿರ್ಬೋದು, ಎಲ್ಲ ಒಂದು ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಒಂದು ಕೇಂದ್ರಗಳಲ್ಲಿ 25ನೇ ತಾರೀಕು ನಾವೇನಾದ್ರೂ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಬಸವಗೌಡ ಸರ್ ಹೇಳಿದಾಗೆ 25ನೇ ತಾರೀಕು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಈ ವರ್ಷ ಹಿಂಗಾರು ಈ ಒಂದು ಹಂಗಾಮಿನಲ್ಲಿ ರೈತರಿಗೆ ಗುಣಮಟ್ಟವಾದ ಬೀಜಗಳನ್ನು ನಾವು ಪೂರೈಕೆ ಮಾಡಬೇಕಾಗಿದೆ. 2021 ಹಿಂಗಾರುನಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಮಾರು 3,000 ಕ್ವಿಂಟಲ್ದಷ್ಟು ವಿವಿಧ ಬೆಳೆಗಳ ಒಂದು ಗುಣಮಟ್ಟದ ಬೀಜಗಳನ್ನು ನಮ್ಮಲ್ಲಿ ಸಿಗ್ತವೆ. ಕಡಲೆ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ಈ ಕುಸುಬೆ ಆಗಿರ್ಬೋದು, ಅಥವಾ ಶೇಂಗಾ ಆಗಿರ್ಬೋದು, ಈ ಥರದ ಎಲ್ಲ ದ್ವಿದಳ ಧಾನ್ಯಗಳಾಗಿರ್ಬೋದು ಅಥವಾ ಎಣ್ಣೆಕಾಳುಗಳ ಬೆಳೆಗಳಾಗಿರ್ಬೋದು, ಅಲ್ಲಿ ಸುಮಾರು 3,000 ಕ್ವಿಂಟಲ್ದಷ್ಟು ಉತ್ತಮ ಉತ್ಕೃಷ್ಟವಾದ ಗುಣಮಟ್ಟದ ಬೀಜಗಳನ್ನು ನಮ್ಮಲ್ಲಿ ಅವಲಭ್ಯತೆ ಇದೆ. ಅದನ್ನು ರೈತರು ಇದನ್ನು ಸದುಪಯೋಗ ಪಡ್ಕೊಳ್ಬೇಕು. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬೀಜ ಕೊಡೋದೊಂದೇ ಅಲ್ಲ, ಬೀಜ ಉತ್ಪಾದನಾ ಕಾರ್ಯಕ್ರಮಗಳು ಕೂಡ ಭಾಳಷ್ಟು ಇದ್ದಾವೆ. ಅದರ ಜೊತೆಗೆ ತಾಂತ್ರಿಕ ಮಾಹಿತಿ, ಅದು ಭಾಳಷ್ಟು ನಮ್ಮ ಒಂದು ರೈತರಲ್ಲಿ ಅದು ನ್ಯೂನತೆ ಇದೆ. ಆ ನ್ಯೂನತೆಯನ್ನು ಪರಿಹರಿಸೋದಕ್ಕೋಸ್ಕರ ಈ ಥರದ ಒಂದು ಬೀಜ ದಿನೋತ್ಸವದ ಕಾರ್ಯಕ್ರಮ ಮಾಡಿದೆ. ಅದಕ್ಕೋಸ್ಕರ ರೈತರು ಬೀಜದ ಜೊತೆಗೆ ಅದನ್ನು ಯಾವ ಥರ ನಾವು ಬೆಳವಣಿಗೆ ಮಾಡಬೇಕು, ಯಾವ ಥರ ನಾವು ಹೆಚ್ಚಿನ ಆದಾಯವನ್ನು ತೆಗೆದುಕೊಳ್ಬೇಕು, ಆಮೇಲೆ ಬೆಳೆಯನ್ನು ಬೆಳೆಯುವಂಥ ಸಂದರ್ಭದಲ್ಲಿ ಯಾವ ಥರದ ಸಮಸ್ಯೆಗಳಿದ್ದಾವೆ, ಕೀಟ ಆಗಿರ್ಬೋದು ಅಥವಾ ರೋಗ ಆಗಿರ್ಬೋದು ಅಥವಾ ಈ ಥರದ ತಾಂತ್ರಿಕ ಸಲಹೆಗಳನ್ನು ಕೂಡ ರೈತರು ಈ ಒಂದು ಬೀಜ ದಿನೋತ್ಸವದಲ್ಲಿ ಪಡೆದುಕೊಂಡು ಈ ಒಂದು ಬೆಳೆಯಲ್ಲಿ ಹೆಚ್ಚಿನ ಬೆಳೆ ಅಭಿವೃದ್ಧಿ ಮಾಡಿಬಿಟ್ಟು ನಮ್ಮ ಒಂದು ಏನು ಅನ್ನದಾತ ಅಂತ ನಾವೇನು ರೈತರಿಗೆ ಕರಿತೀವಿ, ಅನ್ನದಾತರ ಒಂದು ಸೇವೆ ನಿರಂತರವಾಗಿ ನಮ್ಮ ಒಂದು ದೇಶಕ್ಕಿರಲಿ ಅಂತ ಹೇಳುತ್ತಾ. ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರು ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಹಿಂಗಾರು ಬೀಜ ದಿನೋತ್ಸವ 2021 ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಡಾಕ್ಟರ್ ಬಸವೇಗೌಡ ಕುಲಸಚಿವರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರುಗಳು ತಮ್ಮ ಉದ್ಘಾಟನಾ ಭಾಷಣವನ್ನು ಆಡಿದ್ದು ಹೀಗೆ. ನಮ್ಮದು ವಿಶ್ವವಿದ್ಯಾಲಯ ಪ್ರಾರಂಭ ಆದಾಗ 1/4/2009 ಆಗಿನ ಕುಲಪತಿಗಳು ನಮ್ಮ ಸಂಶೋಧನಾ ನಿರ್ದೇಶಕರು ಮತ್ತು ನಾವೆಲ್ಲ ಮಾಡುವಾಗ ಎಲ್ಲ ಯೂನಿವರ್ಸಿಟಿ ಇದ್ದ ನಮ್ಮಲ್ಲಿ ರೈತರಿಗಾಗಿ ಒಂದು ಕೆಲವು ಪ್ರೋಗ್ರಾಮ್ಗಳನ್ನ ನಾವು ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದಾಗ ಇದನ್ನು ನಾವು ಒಂದು ಮುಂಚೆ ಯಾಕೆಂದರೆ ಇವಾಗ ಏನೇ ಇದ್ದರೂ ಕೃಷಿನಲ್ಲಿ ವಿಜ್ಞಾನ ಭಾಳ ಮುಂದುವರೆದಿದೆ. ಇವಾಗ ಒಂದು ಮದುವೆ ಮಾಡಬೇಕು ಅಂದರೆ ನಾವು ಎಂಗೇಜ್ಮೆಂಟ್ ಅಂತ ಮಾಡ್ತೀವಿ, ಒಂದು 6 ತಿಂಗಳು ಇರ್ಬೋದು, 1 ವರ್ಷ ಮುಂಚೆ ಅದು ಏನಾಗಿದೆ ತಯಾರಿ ಮಾಡ್ಕೋಬೇಕು ಅಂತ. ಅದೇ ರೀತಿ ಕೃಷಿನಲ್ಲಿ ಏನಾಗಿದೆ, ಇವಾಗ ಅವರು ಹೊಲ ಇರ್ಬೋದು ಏನೇ ಇರ್ಬೋದು ಕೋಟ್ಯಾಂತರ ರೂಪಾಯಿ ಬೆಲೆ ಬೆಳೆತ್ತದು, ಒಂದು ಬೆಳೆ ಫೇಲ್ಯೂರ್ ಆಯಿತು ಅಂದರೆ ಮುಂದೆ ಬರೋಕ್ಕೆ ಅದು ಅವ್ರ ಜೀವನಕ್ಕೆ ಭಾಳ ಎಫೆಕ್ಟ್ ಆಗುತ್ತೆ. ಅದಕ್ಕಾಗಿ ವಿಶ್ವವಿದ್ಯಾಲಯದಿಂದ ಒಂದು ತಾಂತ್ರಿಕ ಕಾರ್ಯಕ್ರಮ ಆಗಬೇಕು. ಬಿತ್ತುವ ಮುನ್ನ ಯಾವ ಬೆಳೆ ಬಿತ್ತಬೇಕು, ಯಾವ ತಳಿ ಬಿತ್ತಬೇಕು, ವಿಶ್ವವಿದ್ಯಾಲಯದಲ್ಲಿ ಯಾವ ತಾಂತ್ರಿಕತೆಗಳಿದೆ, ಯಾವ ನಮ್ಮಲ್ಲಿ ಯಾವುದು ಮಾರುಕಟ್ಟೆ, ಇವಾಗ ಯಾವುದೇ ಬೆಳೆ ಆಗರೂ ನಮಗೆ ಒಂದು ಮಾರುಕಟ್ಟೆ ಇದ್ರಷ್ಟೇ ನಮ್ಗೆ ಲಾಭ ಆಗುತ್ತೆ. ಆಮೇಲೆ ವಿಜ್ಞಾನಿಗಳೇನಾಗುತ್ತೆ ಅವರು ನಮ್ಮೆಲ್ಲ ಇರ್ತಾರೆ, ರೈತರ ಜೊತೆ ಸಂಪರ್ಕ ಆಗಬೇಕು ಅಂತ ಇದನ್ನು ವೇದಿಕೆ ಕ್ರಿಯೇಟ್ ಮಾಡಬೇಕು ಅಂದ್ಬಿಟ್ಟು ನಾವು ಅವಾಗ ಡಿಸೈಡ್ ಮಾಡಿಬಿಟ್ಟು ವರ್ಷದಲ್ಲಿ 2 ದಿವಸ ಮುಂಗಾರಿನಲ್ಲಿ ಮೇ 25, ಹಿಂಗಾರಿನಲ್ಲಿ ಸೆಪ್ಟೆಂಬರ್ 25 ಅಂತ ಮಾಡಿ ಎಲ್ಲ ಕೇಂದ್ರಗಳಲ್ಲಿ, ಸಂಶೋಧನಾ ಕೇಂದ್ರ ಇರ್ಬೋದು, ವಿಸ್ತರಣಾ ಕೇಂದ್ರ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ ದೇಶದಲ್ಲೇ ಮೊದಲನೇ ವಿಶ್ವವಿದ್ಯಾಲಯ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಬೀಜ ದಿನೋತ್ಸವ ಅಂತ ಮಾಡ್ತಾಯಿದ್ದಾರೆ, ಬಟ್ ಒಂದು ದಿನನ ಫಿಕ್ಸೆಡ್ ಇದರಲ್ಲಿ ನಾವು ಬರ್ತ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲಿ ಒಂದು ರಜಾ ದಿನ ಇದ್ರಷ್ಟೇ ನೆಕ್ಸ್ಟ್ ಡೇಗೆ ಮಾಡ್ತಾರೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅದೇ ದಿನದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ, ಮುಂದೇನು ಮಾಡ್ಕೊಂಡು ಬರಬೇಕು. ಇವಾಗ ಏನಾಗುತ್ತೆ, ನಾವು ಪಾಠ ಮಾಡೋದು ಬೇರೆ ಇರ್ತದೆ, ರೈತರದ್ದು ಅಗತ್ಯಕತೆ ಬೇರೆ ಇರ್ತದೆ, ಅದ್ರ ಬಗ್ಗೆನೇ ಸ್ವಲ್ಪ ಮಾಹಿತಿ ಮಾಡ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ. ಇವಾಗ ಒಂದು ಒಳ್ಳೆಯ ಡಿಸ್ಪ್ಲೇ ಮಾಡಿದ ವಸ್ತು ಪ್ರದರ್ಶನ ಆಗಿದೆ, ಅಲ್ಲಿ ನೀವು ಇಂಟ್ರ್ಯಾಕ್ಟ್ ಮಾಡಬೇಕು. ಈಗ ಏನಾಗಿದೆ, ಇಂಟ್ರ್ಯಾಕ್ಟ್ ಮಾಡಬೇಕು, ಅವ್ರದ್ದು ಫೋನ್ ನಂಬರ್ ತೊಗೋಬೇಕು. ಇದಕ್ಕೆ ಇದು ಒಂದು ಪ್ರಾರಂಭ ಅಷ್ಟೇ, ಇದು ಒಂದೇ ದಿನದಲ್ಲಿ ನಾವು ಏನು ಮಾಡೋಕ್ಕಲ್ಲ. ಇದರೊಳಗೆ ನೀವು ಇಂಟ್ರ್ಯಾಕ್ಟ್ ಮಾಡಬೇಕಾ, ನೆಕ್ಸ್ಟ್ ಏನೋ ಒಂದು ಕ್ರಾಪ್ ಬಂದಿರ್ತದೆ ನಮ್ಮಲ್ಲಿ, ಇವಾಗೇನೆಲ್ಲ ವಾಟ್ಸಪ್ ಇದೆ ಎಲ್ಲ ಇದೆ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಮಾಡ್ಕೊಳ್ಳೋಕ್ಕೆ ಒಂದು ವೇದಿಕೆ ಕ್ರಿಯೇಟ್ ಮಾಡಿದೆ, ಅದನ್ನು ನೀವು ಉಪಯೋಗ ಮಾಡ್ಕೋಬೇಕು. ಇವಾಗ ನಾವು 2023 ಪ್ರಧಾನಮಂತ್ರಿಗಳದ್ದು ಏನಿದೆ, ನಮ್ಮ ಆದಾಯವನ್ನು ಡಬಲ್ ಮಾಡಬೇಕು, ದ್ವಿಗುಣ ಮಾಡಬೇಕು ಅಂತ. ಈ ದ್ವಿಗುಣ ಮಾಡಬೇಕು ಅಂದರೆ ಇವಾಗ ತೊಗರಿಗೆ 6,000 ರೂಪಾಯಿದ 12,000 ರೂಪಾಯಿ ಆಗುತ್ತೆ ಅಂತ ಯಾರು ನಿರೀಕ್ಷೆ ಮಾಡೋದಕ್ಕೆ ತಪ್ಪಾಗುತ್ತೆ. ದ್ವಿಗುಣ ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ಮೊದಲು ನೀವೇನು ಮಾಡ್ಕೋಬೇಕು, ಖರ್ಚನ್ನು ಕಡಿಮೆ ಮಾಡ್ಕೋಬೇಕು. ಇವಾಗ 1 ರೂಪಾಯಿ ಹಾಕಿ 2 ರೂಪಾಯಿ ಬರುವಾಗ 1 ರೂಪಾಯಿಗೆ 1 ರೂಪಾಯಿ ಬಂತು ಅಂದರೆ ನೀವು ಖರ್ಚನ್ನ 1 ರೂಪಾಯಿನ 50 ಪೈಸೆ ಮಾಡಿಕೊಂಡಾಗ ನಿಮ್ಮದು ಡಬಲ್ ಆಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಫಸ್ಟು ಒಂದು ಖರ್ಚು ಕಡಿಮೆ ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ಒಂದು ಹೊಸ ಹೊಸ ತಂತ್ರಜ್ಞಾನಗಳೇನೇನಿದೆ, ಇವಾಗ ಹೊಸ ತಳಿಗಳಿರ್ಬೋದು, ತಳಿಗಳು ಹೊಸದ ಉಪಯೋಗ ಮಾಡಿದಾಗ ಇಳುವರಿ ಜಾಸ್ತಿ ಬರ್ತದೆ, ಇಳುವರಿ ಜಾಸ್ತಿ ಬಂತಂದರೆ ನಿಮ್ಗೆ ಲಾಭ ಆಗುತ್ತೆ. ಅವು ರೋಗ ರುಜಿನಗಳಿಗೆ ರೆಸಿಸ್ಟೆನ್ಸ್ ಇರ್ತದೆ, ಆವಾಗ ನೀವು ಸ್ಪ್ರೇ ಮಾಡೋದು ಕಡಿಮೆ ಆಗುತ್ತೆ. ಆಮೇಲೆ ಕೆಲವು ತಳಿಗಳಿಂದ ನ್ಯೂಟ್ರಿಷನ್ ಕ್ವಾಲಿಟಿ ಚೆನ್ನಾಗಿರ್ತದೆ, ಅದನ್ನು ನೀವು ಮಾರುಕಟ್ಟೆ ತೊಗೊಂಡೋದಾಗ ಬೇರೆ ತಳಿಗಳಿಗಿನ್ನ ನಿಮ್ಗೆ ಒಂದು 100 ರೂಪಾಯಿ ಇರ್ಬೋದು, 150 ರೂಪಾಯಿ ಇರ್ಬೋದು ಜಾಸ್ತಿ ಸಿಗುತ್ತೆ. ಇದ್ರ ಬಗ್ಗೆ ಬಿತ್ತೋದಕ್ಕಿಂತ ಮುಂಚೆ ಮಾಹಿತಿ ಮಾಡ್ಕೋಬೇಕು, ಅದನ್ನು ಮಾರುಕಟ್ಟೆ ಮಾಡ್ಕೊಳ್ಳೋಕ್ಕೆ ಒಂದು ಆಯ್ಕೆ ಇದೆ. ಒಂದೇ ಆ್ಯಕ್ಟಿವಿಟಿ ಮಾಡಿದ್ರೆ ಯಾವುದೋ ಒಂದು ಬೆಳೆ ನಮ್ಗೆ ಬಂತು ಅಂದಾಗ ಎಲ್ಲರೂ ತೊಗರಿ ಹಾಕಿದಾಗ ಅದು ಮತ್ತೆ ನಮಗೆ ಲಾಭ ಬರೋದಿಲ್ಲ. ಬೇರೆ ಬೇರೆ ಬೆಳೆ ಜೊತೆಗೆ ಇವಾಗ ತೋಟಗಾರಿಕೆ ಬೆಳೆಗಳಿರ್ಬೋದು, ಅಲ್ಲೂ ಮಾಹಿತಿ ಮಾಡಿಕೊಟ್ಟಿದೆ. ಹೊಸ ತೋಟಗಾರಿಕೆ ಬೆಳೆಗಳಲ್ಲಿ ಫ್ರೂಟ್ಸ್ ಇರ್ಬೋದು, ಬೇರೆ ಬೇರೆ ಇದ್ರ ಬಗ್ಗೆ ಮಾರುಕಟ್ಟೆ ಏನೇನಿದೆ, ಆಮೇಲೆ ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಈ ಥರ ಆಕ್ಟಿವಿಟೀಸ್ನಲ್ಲಿ ನಾವು ತಿನ್ನೋದೇ ಬೇಕಿಲ್ಲ. ಇವಾಗ ಅವನ್ನೆಲ್ಲ ಬೆಳೆದಾವೆ ನಾವೇ ತಿನ್ನಬೇಕು ಅಂತ ಏನಿಲ್ಲ. ಅದ್ರ ಬಗ್ಗೆ ಮಾಡ್ಕೊಂಡಾಗ ಏನಾಗುತ್ತೆ, ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಒಂದು ಕೆಲವು ಟೈಮು 1 ತಿಂಗಳಿಗೆ 1 ವಾರಕ್ಕೆ ನಿಮಗೆ ವೆಜಿಟೇಬಲ್ಸ್ ಎಲ್ಲ ಮಾಡಿದಾಗ 15 ದಿನಕ್ಕೆ ಇನ್ಕಮ್ ಬರ್ತಾ ಇರ್ತದೆ, ಕೆಲವು 1 ತಿಂಗಳಿಗೆ ಬರ್ತದೆ, ಕೆಲವು 6 ತಿಂಗಳಿಗೆ ಬರ್ತದೆ, ಕೆಲವು 1 ವರ್ಷಕ್ಕೆ ಬರ್ತದೆ, ಕೆಲವು ಈ ಗಿಡ ಮರಗಳೆಲ್ಲ ಟೀಕು ಅವು ಇವು ಹಾಕಿದಾಗ 10 ಇರ್ಬೋದು 15 ವರ್ಷಕ್ಕೆ ಬರ್ತದೆ. ಈ ರೀತಿ ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ಇವೆಲ್ಲ ಮಾಡಬೇಕು ಅಂದಾಗ ಏನಾಗಿದೆ, ನಿಮ್ಮಲ್ಲಿ ಒಂದು ಡೈರಿ ಪದ್ಧತಿ ಮಾಡ್ಕೋಬೇಕು. ನಾವು ಏನು ಮಾಹಿತಿ ಮಾಡ್ಕೊಳ್ಳಿ, ಕೆಲವು ಟೈಮ್ ಏನಾಗುತ್ತೆ, ಕೆಲವ್ರಿಗೆ ಹೇಳಿದಾಗ ಲಾಸ್ಟ್ ಟೈಮ್ ಯಾವ ಕೆಮಿಕಲ್ ಹೊಡೆದಿರಪ್ಪ ಅಂತ ಐಡಿಯಾ ಇರೋದಿಲ್ಲ. ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ಳೋದು ಯಾವ ಪದ್ಧತಿನಲ್ಲಿ ಏನಿದೆ, ಆಮೇಲೆ ಕೆಲವು ವಿಸಿಟ್ ಮಾಡಬೇಕಾಗುತ್ತೆ. ನಾವೇನಾಗಿದ್ದೆ ಎಲ್ಲ ಹೇಳ್ತಾರೆ ದೇಶ ಸುತ್ತದ್ರಷ್ಟೇ ನಮ್ಗೆ ಇದಾಗುತ್ತೆ ಅಂತ, ಕೆಲವು ಟೈಮ್ ಓದಿ ತಿಳ್ಕೊಬೇಕಾಗುತ್ತೆ, ಕೆಲವು ಟೈಮು ಪ್ರೋಗ್ರೆಸಿವ್ ನಮ್ಮ KVK ಅವರೆಲ್ಲ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿರ್ತಾರೆ, ಅಲ್ಲಿ ವಿಸಿಟ್ ಮಾಡಿ ತಿಳ್ಕೊಂಡು ಕೆಲವು ಟೈಮ್ ಏನಾಗುತ್ತೆ, ನಾವು ಪ್ರಯತ್ನ ಮಟ್ಟರೆ ಏನಾಗುತ್ತೆ ಸೋಲ್ ಆಗ್ಬೋದು, ಅದು ನೆಕ್ಸ್ಟ್ ಗೆಲುವು ಮಾಡೋಕ್ಕೆ ಮೊದಲನೇ ಸ್ಟೆಪ್ ಆಗುತ್ತೆ. ಯಾವುದೇ ನಾವು ಹೊಸ ಪ್ರಯತ್ನ ಮಾಡದೇ ಇದ್ದರೆ ನಾವು ಗೆಲುವು ಆಗೋಕ್ಕೆ ಸಾಧ್ಯವೇ ಇರಲ್ಲ. ಇಲ್ಲಿ ಬೀಜೋತ್ಪಾದನೆ ಕಾರ್ಯಕ್ರಮಗಳಿಗೆ ಎಲ್ಲರೂ ನಾವು ಇನ್ವೈಟ್ ಮಾಡಿದ್ದೀವಿ. ಇಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮ ಇರ್ಬೋದು, ರಾಷ್ಟ್ರೀಯ ಬೀಜ ನಿಗಮ, ಎಲ್ಲರೂ ನಮ್ಗೆ ಬರೋದ್ರಿಂದ, ಆಮೇಲೆ ಇವನ್ ಪ್ರೈವೇಟಲ್ಲಿದ್ದರು ಅವ್ರದ್ದು ಬೀಜೋತ್ಪಾದನೆ ಮಾಡ್ತಾರೆ. ಅವ್ರದ್ದು ಕಾರ್ಯಕ್ರಮ ಏನೇನಿದೆ ಆ ಕಾರ್ಯಕ್ರಮದಲ್ಲಿ ನೀವು ತೊಡಗಿಸ್ಕೊಂಡಾಗ ಏನಾಗುತ್ತೆ, ಇನ್ನೊಬ್ಬ ರೈತನಿಗೆ ಒಂದು ನಾವು ಪೂಜೆ ಮಾಡಿದಾಗ ಏನೋ, ಯಾಕೆ ಪೂಜೆ ಮಾಡ್ತೀವಿ, ನಮಗೆ ನೆಮ್ಮದಿ ಇರ್ತದೆ, ಒಂದು ಒಳ್ಳೇದಾಗಲಿ ಅಂತ. ಈ ಬೀಜೋತ್ಪಾದನೆಯಲ್ಲಿ ನೀವು ಕೈಗೊಂಡ್ರೆ ಏನಾಗುತ್ತೆ, ಇನ್ನೊಬ್ಬ ರೈತನಿಗೆ ನಿಮ್ಮ ಅಣ್ಣ ತಂದಿರಿರ್ಬೋದು, ಅಕ್ಕ ತಂಗಿರಿರ್ಬೋದು, ಅವ್ರಿಗೆ ಗುಣಮಟ್ಟದ ಬೀಜನ ಕೊಟ್ಟಾಗ ಅವನ ಜೀವನಕ್ಕೆ ಅನುಕೂಲ ಆಗುತ್ತೆ. ಅವ್ನಿಗೆ ಒಳ್ಳೆ ಬೆಳೆ ಬಂತು, ಇದು ಬಂತು ಅಂದರೆ ಅದು ಅನುಕೂಲ ಆಗುತ್ತೆ. ಆ ನಿಟ್ಟಿನ ಜೊತೆಗೆ ಈ ಹೊಸ ತಳಿಗಳು ಏನರ ಇರ್ಬೋದು, 10 ವರ್ಷದಿಂದ ಒಳಗಡೆ ಬಂದವಕ್ಕೆ ಒಂದು ಪ್ರೋತ್ಸಾಹ ಧನ ಅಂತ ಗೌರ್ಮೆಂಟಿಂದ ಕೊಡ್ತಾ ಇದ್ದಾರೆ. ಅದು ಸಹ ನಮಗೆ ಸುಮಾರು 1-3 ವರ್ಷದಲ್ಲಿ ನಾವು 2 ಕೋಟಿಯಷ್ಟು ನಾವು ರೈತರಿಗೆ ಸರ್ಕಾರದ ಬಂದಂಥ ದುಡ್ಡನ್ನು ರೈತರಿಗೆ ನಾವು ಕೊಟ್ಟಿದ್ದೀವಿ ಪ್ರೋತ್ಸಾಹದಲ್ಲಿ. ಅದನ್ನು ಉಪಯೋಗ ಮಾಡ್ಕೋಬೇಕು ಬೇರೆ ಬೇರೆ. ಆವಾಗ ಬೀಜೋತ್ಪಾದನೆ ಮಾಡೋದು ಒಂದು ಸೇವೆ ಆದರೂ ಸಹ ಸ್ವಲ್ಪ ಪ್ರಮಾಣದಲ್ಲಿ ಗೌರ್ಮೆಂಟಿಂದನೂ ಪ್ರೋತ್ಸಾಹ ಬರ್ತದೆ. ಆ ಕಾರ್ಯಕ್ರಮಗಳನ್ನು ನಾವು ಪರಿಚಯ ಮಾಡಬೇಕು ಅಂತಲೂ ಒಂದು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನಾಗುತ್ತೆ, ಇವಾಗ ನಾವೆಲ್ಲ ಮಾಡೋ ಟೈಮಲ್ಲಿ ಇವಾಗ ನೀವೆಲ್ಲರೂ ನೋಡಬೇಕು. ನಾನು ಇವಾಗ ಮೊದಲೇ ಇಲ್ಲಿ ವಿಶೇಷಾಧಿಕಾರಿ ಬೀಜ ಇದ್ದೆ, ಇವಾಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕುಲಸಚಿವರಾಗಿ ಆಯ್ಕೆ ಆಗಿದ್ದೀನಿ. ಇವಾಗ ನೀವು ಎಲ್ಲಿ ಬೇಕಾದ್ರೆ ದುಡ್ಡು ಕೊಟ್ಟರೆ ಮೆಡಿಕಲ್ ಸೀಟ್ ತೊಗೋಬೋದು, ದುಡ್ಡು ಕೊಟ್ಟರೆ ಎಂಜಿನಿಯರಿಂಗ್ ಸೀಟ್ ತೊಗೋಬೋದು, ಆದರೆ ಅಗ್ರಿಕಲ್ಚರ್ ಸೀಟ್ ಸಿಗ್ತಾ ಇಲ್ಲ. ಇವಾಗ ಯಾಕೆ, ಇವಾಗ ಎಲ್ಲ ಜನಕ್ಕೆ ಅಗ್ರಿಕಲ್ಚರ್ ಒಂದು ಇವಾಗ ಜಾಬ್ ಸಿಗೋದಿರ್ಬೋದು, ಒಂದು ಉದ್ಯೋಗ ಮಾಡೋಕ್ಕೆ ನೀವು ಅದನ್ನೇ ಮಾಡ್ತೀನಿ ಅನ್ನೋದಲ್ಲ, ಬೇರೆ ಯಾವುದು ಇವಾಗ ಬೆಂಗಳೂರು ಕಡೆ ಆ ಕಡೆ ಎಲ್ಲ ಐ ಟಿ ಇದ್ದವರೆಲ್ಲ ಲ್ಯಾಂಡ್ ತೊಗೊಳ್ತಾ ಇದ್ದಾರೆ ಇವಾಗ. ಅದರಿಂದ ಇವಾಗ ನಿಮ್ದು ಏನು ಭೂಮಿಗಳಿದೆ ಅದನ್ನು ಉಳಿಸ್ಕೋಬೇಕು ನೀವು ಮೊದಲು. ಏನೇ ಕೊಟ್ಟರು ಚಿನ್ನ ಕೊಟ್ಟು ಬೇಕಾದ ದುಡ್ಡು ಕೊಟ್ಟು ತೊಗೋಬೋದು, ಇನ್ನು ಭೂಮಿ ಸಿಗೋದಿಲ್ಲ. ಅದರಿಂದ ನೀವು ಅಗ್ರಿಕಲ್ಚರ್ ಯಾರು ನೆಗ್ಲೆಕ್ಟ್ ಮಾಡೋದು ಬೇಕಿಲ್ಲ. ಇವಾಗ ನಾವು ಅಗ್ರಿಕಲ್ಚರ್ನಲ್ಲಿ ಏನರ ನಾವು ವರ್ಕ್ ಮಾಡೋರಿದ್ರೆ ನಾವೊಂದು ಪ್ರೌಡಾಗಿ ಹೇಳ್ಬೋದು, ನಾನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ ಅಂತ. ಕೆಲಸದಿಲ್ಲದೆ ಆ್ಯಕ್ಚುಲಿ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್. ಇವಾಗ ಎಲ್ಲರ ಹೋಗಿ ನೀವು IAS IPS KS ಎಲ್ಲ ನಮ್ಮ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ಸೇ ಇದ್ದಾರೆ. ಅದರಿಂದ ಸ್ಕೋಪ್ ಚೆನ್ನಾಗಿದೆ. ಅಗ್ರಿಕಲ್ಚರ್ ಮೊದಲು ಥರ ಏನಿಲ್ಲ, ನಾವೆಲ್ಲ ಮಾಡೋದು. ಇದರಿಂದ ಒಂದಂದರೆ ಏನಾಗಿದೆ, ನಮ್ಮೆಲ್ಲೂ ಪ್ಲ್ಯಾನಿಂಗ್ ಬೇಕು. ನಾವು ಏನು ಮಾಡಬೇಕು, ಇವಾಗ ಎಲ್ಲೇ ನೀವು ಇನ್ವೆಸ್ಟ್ಮೆಂಟ್ ಇದ್ದಾಗ ಎಲ್ಲಿ ಹೈ ರಿಸ್ಕ್ ಇದೆ ಪ್ರಾಫಿಟ್ಟು ಜಾಸ್ತಿನೇ ಬರ್ತದೆ. ರಿಸ್ಕ್ ತೊಗೊಳಕ್ಕೆ ನಮ್ಮ ಹುಡುಗರನ್ನ ಇರ್ಬೋದು, ಹೊಸ ಜನರೇಷನ್ನ ತಯಾರು ಮಾಡಬೇಕು ನಾವು. ಇದೇ ಸಂದರ್ಭದಲ್ಲಿ ಉತ್ತಮ ಬೀಜ ಬೆಳೆಗಾರರಿಗೆ ಬೀಜ ಘಟಕದಿಂದ ಸನ್ಮಾನವನ್ನು ಮಾಡಲಾಯಿತು. ಶ್ರೀ ವೆಂಕಟೇಶ್ ತಂದೆ ಹನುಮಂತರಾಯ ಹುಣಸಿಹಾಳು ಹುಡಾದ ಪ್ರಗತಿಪರ ರೈತರು ಕಡಲೆಯಲ್ಲಿ ಹೆಚ್ಚಿನ ಬೀಜೋತ್ಪಾದನೆಯನ್ನು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರಾಯಚೂರು ಕೃಷಿ ಮಹಾವಿದ್ಯಾಲಯದ ಡೀನ್ರಾದ ಡಾಕ್ಟರ್ ಭೀಮಣ್ಣ ಅವರುಗಳು ಮಾತನಾಡಿ, ಸಮಗ್ರ ಬೀಜ ನಿರ್ವಹಣೆಯನ್ನು ಮಾಡಬೇಕು, ರೈತ ಬಾಂಧವರು ಕೀಟನಾಶಕಗಳನ್ನು ಬಳಸುವಾಗ ತಜ್ಞರ ಸಲಹೆ ಮೂಲಕ ಬಳಕೆ ಮಾಡಬೇಕೆಂದು ರೈತರಿಗೆ ತಿಳುವಳಿಕೆಯನ್ನು ನೀಡಿದ್ದು ಹೀಗೆ. ಈಗ ಇನ್ಸೆಕ್ಟಿಸೈಡ್ ಬಗ್ಗೆ ಅಥವಾ ಪೆಸ್ಟಿಸೈಡ್ಸ್ ಬಗ್ಗೆ ಇವತ್ತು ದಿವಸ ಭಾಳಷ್ಟು ರೈತರು ಏನಂತಂದ್ರೆ, ನಾವು ಎಷ್ಟೇ ಹೇಳಿದ್ರು ಹಲವಾರು ಏನಂತಂದ್ರೆ ನಮ್ಮ ಹತ್ರ ಬಯೋಏಜೆಂಟ್ಸ್ ಇದ್ದಾವೆ, ಅದರ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸ್ತಾ ಇಲ್ಲ. ಅವರಿಗೆ ಏನಂತಂದರೆ ಭಾಳಷ್ಟು ಏನಂತಂದರೆ ಈ ಪೀಡನಾಶಗಳು ಏನು ಮಾರ್ಕೆಟ್ನಲ್ಲಿ ಸಿಗ್ತಾವಲ್ಲ ಅದರ ಬಗ್ಗೆ ಜಾಸ್ತಿ ಎಲ್ಲ ಬೆಳೆಗಳ ಏನು ಸಿಂಪರಣೆ ಮಾಡಬೇಕಂದ್ರೆ ಹುಳುಗಳಿಗಾಗಲಿ ರೋಗಗಳಿಗಾಗಲಿ ಅಥವಾ ಈಗಿತ್ತ ಇತ್ತಿತ್ತಲಾಗಿ ಕಳೆನಾಶಕದ ಬಗ್ಗೆ, ಬೇರೆ ದೇಶದಲ್ಲಿ ಕಳೆನಾಶಕ ಬೇಕು ಆದರೆ ನಮ್ಮ ಈ ಒಂದು ಭಾಗದಲ್ಲಿ ಕೆಲವೊಂದು ಸಮಯದಲ್ಲಿ ಮಾತ್ರ ಕಳೆನಾಶಕ ಬೇಕಾಗ್ತದೆ, ಹಲವಾರು ಸಮಯದಲ್ಲಿ ಕಳೆನಾಶಕ ಬೇಕಾಗಲ್ಲ. ಆದರೆ ನಾವು ಏನು ಮಾಡ್ತೀವಿ, ಕೆಲವೊಂದು ಸಲ ಎಲ್ಲಪ್ಪ ಲೇಬರ್ನ ಹಚ್ಚೋದು, ಅದನ್ನು ಕಳೆನಾಶಕ ಒಡೆದು ಬಿಟ್ರೆ ಆಯ್ತು ಅಂತೇಳಿ ಅದರ ಮೇಲೆ ನಾವು ಭಾಳಷ್ಟು ಮಂದಿ ಇವತ್ತು ಅವಲಂಬನೆ ಆಗುತ್ತೀವಿ. ನಾವು ಸರಿಯಾದ ಒಂದು ಸಾಗುವಳಿ ಪದ್ಧತಿ ಮಾಡಿದ್ದಾದರೆ ಕಳೆ ನಾಶಕ ಬೇಕಾಗಿಲ್ಲ. ಎಷ್ಟರ ಮಟ್ಟಿಗೆ ಈ ಕೃಷಿಯನ್ನು ನಾನು ಪ್ರೀತಿಸ್ತಾ ಇದ್ದೀನಿ ಅದರ ಮೇಲೆ ಅವಲಂಬನೆ ಆಗಿದೆ. ಕೃಷಿ ಒಂದು ಲಾಭದಾಯಕ ಏನಂತಂದರೆ ಒಂದು ಕಸುಬದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಎಷ್ಟು ಅದನ್ನು ಪ್ರೀತಿಸ್ತೀರಿ ಅದರ ಮೇಲೆ ನಿಮಗೆ ಲಾಭ ಮತ್ತು ನುಕ್ಸಾನ ಅವಲಂಬನೆ ಆಗಿರ್ತದೆ. ನೀವು ಏನೋ ಕಾಟಾಚಾರಕ್ಕಾಗಿ ಕೃಷಿ ಮಾಡ್ತೀನಿ ಅಂದರೆ ಅದು ನಿಮಗೆ ಅಷ್ಟು ಏನೋ ಲಕ್ಕಾಗಿ ಅದು ನಿಮ್ಗೆ ಒಂದ್ಸಲ ಲಾಭ ಕೊಡೋದು, ಆದರೆ ಜಾಸ್ತಿ ಸಮಯದಲ್ಲಿ ನೀವು ಎಷ್ಟು ಪ್ರೀತಿ ಮಾಡ್ತಾರೆ ಡೆಫಿನೆಟ್ ಆಗಿ ಅದು ನಿಮಗೆ ಲಾಭದಾಯಕ ಆಗೇ ಆಗ್ತದೆ. ಅದಕ್ಕಾಗಿ ತಾವು ಆದಷ್ಟು ಏನಂತಂದರೆ ಅದನ್ನು ಪ್ರೀತಿ ಮಾಡಿ ಒಳ್ಳೆಯ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಯಾವಾಗಲೂ ಭಾಳಷ್ಟು ನೀವು ಕೃಷಿಕರಾಗಿ ನನ್ನ ಕೆಲಸ ಕಸುಬು ಕೃಷಿ ಅಂತಂದ ಮೇಲೆ ನೀವು ಯಾವಾಗಲೂ ಏನೇನು ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈ ಕಡಲೆ ಬಿತ್ತಾರೆ, ಕಡಲೆಯಲ್ಲಿ ಏನೇನು ಹೊಸ ಆವಿಷ್ಕಾರಗಳಿದ್ದಾವೆ, ಯಾವ ಥರ ಮಾಡಿದರೆ ಹೆಚ್ಚಿನ ಇಳುವರಿ ಬರ್ತದೆ, ಅದರ ಬಗ್ಗೆ ನೀವು ಜಾಸ್ತಿ ಏನಂತಂದರೆ ಜ್ಞಾನಾರ್ಜನೆ ಮಾಡಿಕೊಳ್ಬೇಕು. ಅದು ನಿಮಗೆ ಈಗಂತರೂ ಭಾಳಷ್ಟು ಅನುಕೂಲ ಇದ್ದಾವೆ. ಏನಂತಂದರೆ ನೀವು ಫೋನ್ ಮಾಡಿ ಕೇಳ್ಬೋದು, ವಿಡಿಯೋ ಮುಖಾಂತರನೇ ಕೇಳ್ಬೋದು, ಅಥವಾ ಇಲ್ಲಿಗೆ ಬಂದು ಹೋಗ್ಬೋದು, ಪರ್ಸ್ನಲ್ಲಾಗಿ ನಮ್ಮ ಏನಂದರೆ ವಿಜ್ಞಾನಿಗಳನ್ನು ಭೇಟಿಯಾಗ್ಬೋದು. ಈ ಥರ ನೀವು ಪ್ರತಿ ವರ್ಷ ಒಂದು 2-3 ವರ್ಷ ಈ ಥರ ಸಂಪರ್ಕ ಇಟ್ಕೊಂಡಿದ್ದರೆ ನೀವೇ ಭಾಳಷ್ಟು ಏನಂತಂದರೆ ಅದರಲ್ಲಿ ಜ್ಞಾನಾರ್ಜನೆ ಆಗುತ್ತದೆ, ಮತ್ತು ನೀವು ಬೇರೆ ರೈತರಿಗೆ ಹೇಳ್ಬೋದು. ಆಮೇಲೆ ಪೆಸ್ಟಿಸೈಡ್ಸ್ ಹೇಳಬೇಕಂದ್ರೆ ಆದಷ್ಟು ಅದನ್ನು ತಿಳ್ಕೊಂಡು ಬಳಕೆ ಮಾಡಿರಿ. ಯಾಕಂದರೆ ನಾವು ಏನು ಮಾಡ್ತೀವಿ, ಮಾರ್ಕೆಟಲ್ಲಿ ಹೋಗ್ತೀವಿ, ಡೀಲರ್ಸ್ ಕೆಲವೊಂದು ಸಲ ಚೆನ್ನಾಗೇನು ಕೊಡ್ಬೋದು, ಆದರೆ ಭಾಳಷ್ಟು ಸಲ ಅಲ್ಲಿ ಏನಂತಂದರೆ, ಯಾಕಂದರೆ ಅವರು ವ್ಯಾಪಾರಸ್ಥರು, ಮೊದಲು ಅವರು ಏನಂತಂದರೆ ವ್ಯಾಪಾರ ದೃಷ್ಟಿಯಿಂದನೇ ನೋಡ್ತಾರೆ ಯಾವಾಗಲೂ, ಯಾಕಂದರೆ ಅವ್ರು ಫಸ್ಟ್ ಲಾಭ ಬರಬೇಕು. ಅದಕ್ಕಾಗಿ ತಾವು ತಿಳ್ಕೊಂಡ್ರೆ ನನಗೆ ಇದೇ ಬೇಕಂತ ಹೇಳಿದರೆ ಅದನ್ನೇ ಅವಾಗ ಕೊಡ್ತಾರೆ, ಇಲ್ಲಾಂತಂದರೆ ತಮಗೆ ಯಾವುದು ಜಾಸ್ತಿ ಲಾಭ ಕೊಡ್ತದೆ ಅದನ್ನು ಪದಾರ್ಥ ಮುಂದೂಡ್ತಾರೆ. ಅದಕ್ಕಾಗಿ ನೀವು ಯಾವುದೇ ಒಂದು ಬಳಕೆ ಮಾಡಬೇಕಾದ್ರೆ ಪೆಸ್ಟಿಸೈಡ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು, ಅದು ಬೇರೆ, ಅದು ಪೆಸ್ಟಿಸೈಡ್ಸ್ನಲ್ಲಿ ಭಾಳ ಇಂಪಾರ್ಟೆಂಟ್. ಅದನ್ನು ಯಾವ ಒಂದು ರೋಗ ಇದೆ, ಕೀಟ ಇದೆ ಮೊದಲು ತಿಳ್ಕೋಬೇಕು, ಯಾವ ಹಂತ ಇದೆ, ಯಾವ ಔಷಧ ಹೊಡೆದ್ರೆ ಅದು ನನಗೆ ಹತೋಟಿ ಆಗ್ತದೆ. ಕೆಲವೊಂದು ಟೈಮ್ ನೀವು ಹೋದಾಗ 2-3 ಔಷಧ ಕೊಟ್ಬಿಡ್ತಾರೆ. ನೀವು ಏನಾದರೂ ಮಾರ್ಕೆಟಿಗೆ ಹೋದರೆ ನೀವು ಅವನಿಗೆ ಈ ಥರ ಹುಳ ಬಂದಿದೆ ಅಂದರೆ ಅವ್ರು ಕೇಳಿದಲ್ಲ, ನಿಮ್ಗೆ ಜಾಸ್ತಿ ಕುಂತು ಅದನ್ನು ಏನು ಹೆಂಗಿದೆ ಅದನ್ನು ಕೊಡುವಷ್ಟು ಅವರಿಗೆ ಪುರುಸತ್ತಿಗೆ ಇರಲ್ಲ. ಯಾಕಂದರೆ ಇಮಿಡಿಯೇಟಾಗಿ ನಿಮ್ಗೆ ಕಳಿಸ್ಬೇಕು, ಇನ್ನೊಬ್ಬರು ನಿಂತಿರ್ತಾರೆ, ಮತ್ತೆ ಹಾಂ ಇದು ಬಂದಿದೆ ತಗೋ ಒಂದು 2-3 ಕೊಟ್ಟು ಅದು ಕೊಡು ಇದು ಕೊಡು ಅಂತೇಳಿ ಒಂದು 2-3 ಕೊಟ್ಟು ಕಳಿಸ್ತಾರೆ. ಅದು ನಿಮಗೆ ಒಂದು ಸಲ ಫಲಿತಾಂಶ ಕೊಡ್ಬೋದು, ಒಂದು ಸಲ ಕೊಡಲಿಕ್ಕಿಲ್ಲ. ಅದು ಏನಾದರೂ ಆ ಸಮಯದಲ್ಲಿ ನುಕ್ಸಾನ ಆಯ್ತಂದ್ರೆ ಮತ್ತೆ ಜಾಸ್ತಿ ನುಕ್ಸಾನ ಆಗುತ್ತದೆ. ಅದಕ್ಕಾಗಿ ಈ ಒಂದು ಪೀಡೆನಾಶಕಗಳನ್ನು ಬಳಕೆ ಮಾಡಬೇಕಾದ್ರೆ ಬಹಳ ನಾಗರಿಕತೆಯನ್ನು ಒಗ್ಸ್ಬೇಕಾಗ್ತಾರೆ, ಬಹಳಷ್ಟು ನೀವು ತಿಳ್ಕೊಂಡು ಏನಂದ್ರೆ ಬಳಕೆ ಮಾಡಬೇಕಾಗ್ತ. ಅದಕ್ಕಾಗಿ ಮೊದಲನೇ ಹಂತದಲ್ಲಿ ನೀವು ಯಾವುದೇ ಒಂದು ಬೆಳೆಯ ರೋಗ ಇರ್ಬೋದು, ಕೀಟ ಇರ್ಬೋದು, ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಪಡೆದು ನೀವು ಏನಂತಂದರೆ ನೀವು ಔಷಧ ಬಳಕೆ ಮಾಡಿದ್ರೆ ಯಾವತ್ತೇ ಹಂತದಲ್ಲಿ ನೀವು ಹೋಗಿ ಆ ಮಾರ್ಕೆಟಲ್ಲಿ ಅಂಗಡಿಯವ್ರನ್ನ ಆದಷ್ಟು ಕೇಳಬೇಡ್ರಿ. ಸಾಕಷ್ಟು ನಿಮಗೆ ಪರಿಚಯದ ವಿಜ್ಞಾನಿಗಳಿದ್ದಾರೆ, ಅದಕ್ಕೆ ಆದ ಭಾಳಷ್ಟು ಏನಂತಾರೆ ಹೆಲ್ಪ್ ಲೈನ್ಸ್ ಇದ್ದಾವೆ, ಅದನ್ನು ಬಳಕೆ ಮಾಡಿಕೊಂಡ್ರಿ. ನೀವು ಪ್ರತಿ ಸಲ ನಿಮಗೆ ನಾಲೆಜ್ ಇನ್ಕ್ರೀಸ್ ಆಯ್ತಂದ್ರೆ ಆಮೇಲೆ ನೀವು ಯಾರ ಹತ್ರನೂ ಕೇಳೋದಲ್ಲ, ನೀವೇ ಈ ಸಮಯದಲ್ಲಿ ಇದನ್ನು ಬಿಡಬೇಕು, ಈ ಥರ ಹೊಡಿಬೇಕು ಅಂತೇಳಿ ಗೊತ್ತಾಗ್ತದೆ. ಅದರಿಂದ ಬೇರೆ ರೈತರಿಗೂ ಅನುಕೂಲ ಆಗ್ತದೆ. ಅದೇ ಥರ ನಿಸರ್ಗದಲ್ಲಿ ಇವತ್ತು ಭಾಳಷ್ಟು ಏನಂತಂದರೆ ಈ ಪೀಡನಾಶಕಗಳ ಅಂಶ ಬರ್ತಾ ಇದೆ, ಅದಕ್ಕಾಗಿ ಅದನ್ನು ಸಹ ನಾವು ನಿಮ್ಮ ಕಡೆಯಿಂದ ಈ ಒಂದು ಮಾಹಿತಿ ಹೋದರೆ ಭಾಳಷ್ಟು ಕಡಿಮೆ ಮಾಡಬಹುದು ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಬೀಜ ಘಟಕದಿಂದ ಸಿದ್ಧಪಡಿಸಿದ ವಿವಿಧ ತಂತ್ರಜ್ಞಾನವುಳ್ಳ ಕೈಪಿಡಿಗಳನ್ನು, ಕರಪತ್ರಗಳನ್ನು ವೇದಿಕೆ ಮೇಲಿದ್ದಂತಹ ಗಣ್ಯಮಾನ್ಯರು ರೈತ ಬಾಂಧವರಿಗೆ ಸಮರ್ಪಣೆಯನ್ನು ಮಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಎಸ್ಎಂ ಸಿದ್ಧಾರೆಡ್ಡಿ, ನಿವೃತ್ತ ಕೃಷಿ ನಿರ್ದೇಶಕರು ಮತ್ತು ಬೀಜೋತ್ಪಾದಕರು ರಾಯಚೂರು ಇವರುಗಳು ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳನ್ನು ಹಾಗೆಯೇ ಬೀಜೋತ್ಪಾದನೆಯ ಸಮಸ್ಯೆಗಳನ್ನು ಕುರಿತು ಮಾಹಿತಿಯನ್ನು ನೀಡಿದ್ದು ಹೀಗೆ. ಸಂಶೋಧನೆ ಮತ್ತು ವಿಸ್ತರಣೆ, ಏನು ಹೊಸ ಬೀಜಗಳೇನು ಉತ್ಪಾದನೆಯಾಗಿ ಬರ್ತಾ ಇದ್ದಾವಲ್ಲ, ಅದು ನೇರವಾಗಿ ರೈತರಿಗೆ ತೀವ್ರವಾಗಿ ಹೋಗ್ತಾ ಇಲ್ಲ. ಇದಕ್ಕೆ ಮುಖ್ಯವಾದ ಸಮಸ್ಯೆ ಅಂದರೆ ಹೊಸ ತಳಿಗಳು ನಮ್ಮ ರೈತರು ಇವತ್ತು ಆ ತಳಿಗಳು ಈ ಭಾಗಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗ್ತಾವೆ ಎಂಬುದರ ಬಗ್ಗೆ ಸಂಶೋಧನೆ ಬೇಕು, ಮತ್ತು ರೈತರ ವಲಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ಪ್ರಾತ್ಯಕ್ಷಿಕೆಗಳು ಬೇಕು. ನಾನು ಇದನ್ನು ಭಾಳ ಸರ್ತೆ ಬೇರೆ ಬೇರೆ ವೇದಿಕೆ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಜುಲೈ ತಿಂಗಳಲ್ಲಿ ಸಹ ಸಂಶೋಧನಾ ನಿರ್ದೇಶಕರಿಗೂ ಮತ್ತು ವಿಸ್ತರಣೆ ನಿರ್ದೇಶಕರಿಗೆ ಬಹಳ ನೀವು ಇನ್ನೂ JJ11 ಕಡಲೆನೇ ಪ್ರಾತ್ಯಕ್ಷಿಕವಾಗಿ ಕೊಡ್ತಾ ಇದ್ದೀರಿ, ಅದು ಬಿಡ್ರಿ ಅಂತ ಹೇಳಿದೆ ನಾನು. ಇನ್ನು ಸುಮಾರು 1999 ಬಿಡುಗಾದಂಥ ತಳಿನ ನಾವು JJ11 ಕೊಡೋದು ಬೇಡ. ಈಗಾಗಲೇ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಹೊಸ ಹೊಸ ಕಡಲೆ ತಳಿಗಳು ಬಿಡುಗಡೆ ಆಗಿದ್ದಾವೆ. ಆ ತಳಿಗಳನ್ನು ನಮ್ಮ ರೈತರ ಬೀಜೋತ್ಪಾದನೆ ಮಾಡಲಿಕ್ಕೆ ನಿಮ್ಮ ವಿವಿಧ ಸಂಶೋಧನಾ ಕೇಂದ್ರದಲ್ಲಿ ಮತ್ತು ವಿವಿಧ ಕೃಷಿ ವಿಜ್ಞಾನ ಕೇಂದ್ರ ಮೂಲಕ ರೈತರ ಹೊಲಗಳಲ್ಲಿ ಪ್ರಾತ್ಯಕ್ಷಿಕೆ ಮಾಡಿ ಅದು ನಮ್ಮ ಸೀಡ್ ಲೈನ್ನಲ್ಲಿ ಉತ್ಪಾದನೆಗೆ ಬರಲಿ ಎಂಬುದು ನನ್ನ ಆಸೆ. ಅದು ನಾವೇನು ಯಾವ ಸ್ಪೀಡ್ನಲ್ಲಿ ಕೇಳ್ತಾ ಇದ್ದೀವೋ ಅದು ಆಗ್ತಾಯಿಲ್ಲ. ಇವತ್ತು ಹೊಸ ತಳಿ ಏನು ಹೇಳಿರಲ್ಲ, ಕೇಂದ್ರ ಸರ್ಕಾರದಿಂದ ಈ ಪಲ್ಸ್ ಸೀಡ್ ಪ್ರೊಡಕ್ಷನ್ಗೆ 10 ವರ್ಷದ ಒಳಗಿರ್ತಕ್ಕಂಥ ತಳಿಗಳಿಗೆ ಸುಮಾರು 3,700 ರೂಪಾಯಿ ಇನ್ಸೆಂಟಿವ್ ಇದೆ. 1 ಕ್ವಿಂಟಾಲ್ ಬೀಜ ಹೊಸ ತಳಿ ತೊಗರಿ, ಕಡಲೆ, ಹೆಸರು, ಉದ್ದು, ಅಲಸಂದಿ ಈ ತಳಿಗಳಿಗೆ ಎಷ್ಟಿದೆ ಪ್ರೋತ್ಸಾಹ ಧನ? 1 ಕ್ವಿಂಟಾಲ್ಗೆ 3,700 ರೂಪಾಯಿ ಇದೆ. ಅದು ಯಾವ ಪ್ರಮಾಣದಲ್ಲಿ ನಮ್ಮ ಭಾಗಕ್ಕೆ ಬರಬೇಕಾಗಿತ್ತು, ಕೆಲವೊಂದು ಬೀಜೋತ್ಪಾದಕ ಸಂಸ್ಥೆಗಳಿಂದ ಬರ್ತಾ ಇಲ್ಲ, ಅದು ಭಾಳ ದುಃಖ ಅನಿಸ್ತದೆ. ಆದರೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಮುಖಾಂತರ ಬೀಜೋತ್ಪಾದನೆ ಮಾಡಿದಂಥ ಬೀಜೋತ್ಪಾದಕರಿಗೆ ಅದು ಹೆಚ್ಚಿನ ಮಟ್ಟಿಗೆ ಅದು ಲಾಭದಾಯಕ ಆಗಿದೆ. ಆದರೆ ದುರ್ದೈವಶಾತ್ ಒಂದು ರಾಷ್ಟ್ರೀಯ ಬೀಜ ನಿಗಮದ ಜೊತೆಗೆ ಬೀಜ ಉತ್ಪಾದನೆ ಮಾಡಿದಂಥ ನಮ್ಮ ಬೀಜೋತ್ಪಾದಕರು ಈ ಒಂದು ಏನು ಸೌಲಭ್ಯದಿಂದ ಕಳೆದ 2-3 ವರ್ಷದಿಂದ ವಂಚಿತರಾಗಿದ್ದಾರೆ. ಇದಕ್ಕೆ ನಾವು ನಮ್ಮ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಮಾಡಿದರೂ ಅದು ಫಲಕಾರಿಯಾಗಿಲ್ಲ. ಅದಕ್ಕೆ ಮುಖ್ಯವಾದ ಒಂದು ದುರ್ಬಲ ಅಂತಂದರೆ ನಮ್ಮಲ್ಲಿ ಸಂಘಟನೆ ಇಲ್ಲ ಬೀಜೋತ್ಪಾದಕರದ್ದು. ಈಗಾಗಲೇ ನಾವು ನವ ಕಲ್ಯಾಣ ಕರ್ನಾಟಕ ಪ್ರಮಾಣಿತ ಬೀಜೋತ್ಪಾದಕರ ಸಂಘ ಅಂತ ನೋಂದಾಯಿಸಿವಿ. ಅಂದರೆ ಈ ಒಂದು ಸಂಘ ಈ ಕಲ್ಯಾಣ ಕರ್ನಾಟಕದಲ್ಲಿ ಅಂದರೆ ಈ ನಮ್ಮ 6 ಜಿಲ್ಲೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಸಂಘ ಈಗ ನೋಂದಾಯಿಸಿದೆ. ಅಂದರೆ ಈ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿದೆ. ತಮಗೆ ಹೇಳಿದರೆ ವಿಚಿತ್ರ ಅನಿಸದ, ಸುಮಾರು 1 ಕೋಟಿ ರೂಪಾಯಿ ನಮ್ಮ ತೊಗರಿ ಬೀಜೋತ್ಪಾದಕರು ರಾಷ್ಟ್ರೀಯ ಬೀಜ ನಿಗಮದಿಂದ TS3R ಉತ್ಪಾದನೆ ಮಾಡಿದಂಥ ರೈತರಿಗೆ ಸೌಲಭ್ಯ ಸಿಕ್ಕಿಲ್ಲ. ಸುಮಾರು 1 ಕೋಟಿ ರೂಪಾಯಿ. ಇದಕ್ಕೆ ಸಂಘಟನೆ ಬೇಕು, ಹೋರಾಟ ಬೇಕು. ಇದರ ಕೊರತೆ ಇದೆ. ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತಂದರೆ, ಎಲ್ಲ ಬೀಜ ಉತ್ಪಾದಕರು ಸಂಘಟನೆ ಆಗಬೇಕು. ಈಗ ಕೆಲವರು ನಾನು ಹೇಳಿದ ಮಟ್ಟಿಗೆ ಹೇಳಿದರೆ ರಾಮ್ಪುರ್ ಸಿದ್ದಪ್ಪ ರಾಜಶೇಖರ ಒಂದು 3-4 ಜನ ಯಾವಾಗ ನಾನು ಫೋನ್ ಮಾಡಿದಾಗ ಬರ್ತಾರೆ. ಅದು ಉಳಿದವರು ಯಾರು ಇದು ರಾಷ್ಟ್ರೀಯ ಬೀಜಗಳು ಬೀಜ ಉತ್ಪಾದನೆ ಮಾಡಿ ಆ ಸೌಲಭ್ಯದಿಂದ ವಂಚಿತ ಇರೋ ಅವರೇ ಮುಂದೆ ಬರಲಿಲ್ಲ ನಮಗೆ. ಸೊ ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಅಂತಂದರೆ, ಎಲ್ಲ ರೈತರು ಸ್ವಲ್ಪ ಬೀಜ ಉತ್ಪಾದಕರು ಸಂಘಟನೆ ಆಗಬೇಕು. ಸುಮಾರು 400 ಜನ ರಾಯಚೂರು ಜಿಲ್ಲೆಯಲ್ಲಿ ಬೀಜ ಉತ್ಪಾದಕರಿದ್ದಾರೆ. ಅಂದರೆ ರಾಷ್ಟ್ರೀಯ ಬೀಜ ನಿಗಮ, ಕರ್ನಾಟಕ ರಾಜ್ಯ ಬೀಜ ನಿಗಮ ಮತ್ತು ಕೃಷಿ ವಿಶ್ವವಿದ್ಯಾಲಯ, ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್. ಇದೇ ಸಂದರ್ಭದಲ್ಲಿ ರಾಯಚೂರಿನ ಸಹಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಗುರುರಾಜ್ ಸುಂಕದ್ ಅವರುಗಳು ಮಾತನಾಡಿ, ಹವಾಮಾನದಿಂದ ಆಗುತ್ತಿರುವ ಬದಲಾವಣೆಗೆ ಅನುಗುಣವಾಗಿ ರೈತ ಬಾಂಧವರು ತಿಳುವಳಿಕೆಯ ಕೃಷಿಯನ್ನು ಮಾಡಲು ತಮ್ಮ ಸಲಹೆಗಳನ್ನು ನೀಡಿದ್ದು ಈ ರೀತಿಯಾಗಿ. ಇದು ತಮಗೆಲ್ಲ ಗೊತ್ತಿದೆ, 2009ಕ್ಕಿಂತ ಮುಂಚೆ ಈ ವಿಶ್ವವಿದ್ಯಾಲಯ ಇರಲಿಲ್ಲ. ಧಾರವಾಡ ವಿಶ್ವವಿದ್ಯಾಲಯ ಇತ್ತು. ನಮ್ಮೆಲ್ಲ ಜಿಲ್ಲೆಗಳು ನಾವು ನೀವೆಲ್ಲ ಧಾರವಾಡ ಜಿಲ್ಲೆ ಆಡಳಿತದೊಳಗೆ ಒಳಪಡ್ತಾ ಇದ್ವಿ. ನಮ್ಮ ವಿಶ್ವವಿದ್ಯಾಲಯ ಆದ ನಂತರ ಬೀಜ ಘಟಕ ಮಾಡಬೇಕು ಅಂಥೇಳಿ, ಯಾಕಂದರೆ ಎಲ್ಲ ಬೀಜದ ಬಗ್ಗೆ ಆಯಿತು, ಬೀಜದ ಉತ್ಪಾದನೆ ಬಗ್ಗೆ, ಬೀಜದ ಬಗ್ಗೆ ಸಂಶೋಧನೆ ಹೆಚ್ಚಿನ ಒತ್ತು ಅಲ್ಲಿ ಧಾರವಾಡಕ್ಕೆ ಕೊಡ್ತಾಯಿದ್ರು. ಅದು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಆಯಿತು. ಧಾರವಾಡ ಬೀಜ ಘಟಕ ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿ ICR ಅವಾರ್ಡ್ ಕೂಡ ಬಂತು ಅದಕ್ಕೆ. ಅದೇ ರೀತಿಯಾಗಿ ಈ ಒಂದು ವಿಶ್ವವಿದ್ಯಾಲಯ ಆದಮೇಲೆ ಈ ಬಸವೇಗೌಡರ ನಾಯಕತ್ವದಲ್ಲಿ ಇದು ಒಂದು ಬೀಜ ಘಟಕ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕೂಡ ಒಂದು ರೂಪುರೇಷೆ ಹಾಕಿಕೊಂಡಾಗ 10-11 ವರ್ಷಗಳ ನಂತರ ಈ ಒಂದು ಈ ಮಟ್ಟಕ್ಕೆ ಬೃಹದಾಕಾರವಾಗಿ ಈ ಒಂದು ಬೀಜ ಘಟಕ ಬಂದು ನಿಂತಿದೆ. ಇದರ ಉಪಯೋಗ ಏನಿದೆ ಎಲ್ಲ ಅದನ್ನು ತಾವು ಮಾಡ್ಕೋಬೇಕು. ಮುಖ್ಯವಾಗಿ ವಿಶ್ವವಿದ್ಯಾಲಯ ಇರೋದು ಒಂದು ಶಿಕ್ಷಣ ಸಂಶೋಧನೆ ಮತ್ತು ವಿಸ್ತರಣೆ ಸಲುವಾಗಿ ಸಂಶೋಧನೆ ಮಾಡ್ತೀವಿ ನಾವು. ಭಾಳ ನಮ್ಮ ವಿಜ್ಞಾನಿಗಳು ಅನೇಕ ರೀತಿಯ ಆವಿಷ್ಕಾರಗಳು ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಸುಮಾರು ಒಂದು 50-60 ತಂತ್ರಜ್ಞಾನಗಳನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಆದರೆ ಆ ತಂತ್ರಜ್ಞಾನಗಳು ಏನಿದೆ ಎಲ್ಲ ರೈತರಿಗೆ ಸರಿಯಾಗಿ ಮುಟ್ತಾ ಇಲ್ಲ. ಈ ದಿಸೆಯಲ್ಲಿ ವಿಸ್ತರಣೆ ಇದು ಕೂಡ ಒಂದು ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತರಿಗೆ ಒಳ್ಳೆ ಬೀಜ ಸಿಕ್ತು, ಚೆನ್ನಾಗಿ ಮೊಳಕೆ ಬಂತು ಅಂದರೆ ಅರ್ಧ ಬೆಳೆ ಬಂದಂಗೆ. ಆಮೇಲೆ ಮುಂದೆ ಬೇರೆ ಥರದ ಸಮಸ್ಯೆಗಳು ಬರ್ತವೆ, ಅವು ನಿಮ್ಮ ಕೈಯಲ್ಲಿರ್ತವೆ. ಸೊ ಅದಕ್ಕೆ ಬೀಜ ಏನಿದೆ ಎಲ್ಲ ಭಾಳ ಮುಖ್ಯ. ಹೊಸ ಹೊಸ ತಳಿಗಳನ್ನು ನಮ್ಮ ವಿಶ್ವವಿದ್ಯಾಲಯ ಈಗಾಗಲೇ ಆವಿಷ್ಕಾರ ಮಾಡಿದೆ. ಆದಾಗ್ಯೂ ಕೂಡ ಇನ್ನೂ ಆ ತಳಿಗಳನ್ನು ತಾವು ಉಪಯೋಗ ಮಾಡ್ತಾ ಇಲ್ಲ. ಉದಾಹರಣೆಗೆ ಶೇಂಗಾ ತಳಿನ ತಗೊಳ್ರಿ. ಶೇಂಗಾ ನೀವು ಏನು ಬೆಳೀತಿರಲ್ಲ ಅದನ್ನೇ ತಳಿ ಹಾಕ್ತಾ ಇದ್ದಾರೆ, ಉಪಯೋಗ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ತೊಗರಿ ಕಡ್ಲಿಯಲ್ಲಿ ಇತ್ತಿತ್ತಲಾಗಿ ಬಂದವು, JG11 ಅಂತ ಹಾಕ್ತಾ ಇದ್ದಾರೆ. ಅದಕ್ಕಿಂತ ಉತ್ತಮ ತಳಿಗಳು, ಉತ್ಕೃಷ್ಟ ತಳಿಗಳು ಕೂಡ ಇವತ್ತು ಬಿಡುಗಡೆಯಾಗಿವೆ. ಸೊ ಇಂಥ ತಳಿ ಆಯಿತು. ಆಮೇಲೆ ಬೇರೆ ತಂತ್ರಜ್ಞಾನಗಳು ಭಾಳ ಮುಖ್ಯ. ಒಂದ್ಸರಿ ಮೊಳಕೆ ಬಂದಮೇಲೆ ಮೊಳಕೆ ಬರೋದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡೋದು ಭಾಳ ಮುಖ್ಯ. ಪಾಕೆಟ್ ಬೀಜ ಆದರೆ ನಾವೆಲ್ಲ ಮಾಡಿಕೊಟ್ಟಿರ್ತೀವಿ ಬೀಜೋಪಚಾರನ, ನೀವು ನಿಮ್ಮ ಸ್ವಂತ ಬೀಜ ಉಪಯೋಗ ಮಾಡಿಕೊಂಡ್ರೆ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡೋದ್ರಿಂದ ಅನೇಕ ರೀತಿಯ ಬೀಜದಲ್ಲಿರ್ತಕ್ಕಂಥ ಕೆಲವೊಂದು ಬೀಜ ಕಣಗಳು ರೋಗ ಹರಡ್ತವೆ, ಅವು ರೋಗ ಹರಡುವುದನ್ನು ತಡಿಬೋದು. ಇದು ಒಂದು. ಎರಡನೇದಾಗಿ ಹುಟ್ಟಿದ ಮೇಲೆ ಆ ಗೊಬ್ಬರ ಹಾಕೋದಿರ್ಬೋದು, ಕಳೆ ತೆಗೆಯೋದಿರ್ಬೋದು, ತದನಂತರ ಕೀಟ ಹತೋಟಿ ಮಾಡೋದಿರೋ ರೋಗ ಹತೋಟಿ ಮಾಡೋದಿರ್ಬೋದು, ತದನಂತರ ಆ ಬೆಳೆಯ ಬೆಳವಣಿಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇರಬೇಕು. ಕಳೆ ನಿಮಗೆ ಭಾಳ ಒಂದು ಸಮಸ್ಯೆ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಬೇಕಾದ್ರೆ ಹೊಸ ಕಳೆನಾಶಕಗಳು ಬಂದವು. ಅದರರ್ಥ ಏನು ಕಳೆನಾಶಕ ಹೆಚ್ಚಿಗೆ ಬಳಸ್ರಿ ಅಂತ ಅಲ್ಲ, ಎಲ್ಲೆಲ್ಲಿ ಲೇಬರ್ ಶಾರ್ಟೇಜ್ ಇದೆ ಅಲ್ಲಿ ಕಳೆನಾಶಕ ಬಳಸ್ರಿ. ಈ ರೀತಿಯಾಗಿ ಅನೇಕ ತಂತ್ರಜ್ಞಾನಗಳನ್ನು ಬೀಜ ಮೊಳಕೆಯಿಂದ ಹಿಡಿದು ಕೊನೆಯವರೆಗೂ ತಂತ್ರಜ್ಞಾನಗಳನ್ನು ಅನುಸರಿಸಿದರೆ ಏನಿದೆ ಅಲ್ಲ, ನಾವೇನು ಶಿಫಾರಸು ಮಾಡಿರ್ತೀವಲ್ಲ ಅಷ್ಟು ಇಳುವರಿ ನೀವು ಪಡಿಬೋದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಈಗಾಗಲೇ ಈ ವರ್ಷದ ಹವಾಮಾನದ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿವರೆಗೂ ಚೆನ್ನಾಗಿ ಮಳೆಯಾಗಿದೆ. ಸರಾಸರಿ ಮಳೆಯ ಪ್ರಮಾಣ 650 ಮಿಲಿಮೀಟರ್, ಈಗಾಗಲೇ ಸುಮಾರು 450-475 ಮಿಲಿಮೀಟರ್ ಮಳೆಯಾಗಿದೆ. ಈ ವರ್ಷದ ಮಳೆಯ ಒಂದು ಏನಪ್ಪ ಅಂತಂದರೆ ಈ ಭಾಗದಲ್ಲಿ ಚೆನ್ನಾಗಿ ಮಳೆಯಾಗಿದೆ, ನೀರಾವರಿ ಮಾಡ್ದಂಗೆ ಇರಿಗೇಷನ್ ಮಾಡ್ದಂಗೆ ಮಳೆಯಾಗಿದೆ. ಆಮೇಲೆ ಈ ಮಳೆ 28ನೇ ತಾರೀಕಿಗೆ ಮುಕ್ತಾಯ ಆಗುತ್ತೆ. ಅಕ್ಟೋಬರ್ ಮೊದಲನೇ ವಾರದಲ್ಲಿ ನೈಋತ್ಯ ಮಳೆ ಪ್ರಾರಂಭ ಆಗುತ್ತೆ, ನೈಋತ್ಯ ಹಂಗಾಮು ಮಳೆ ಪ್ರಾರಂಭ ಆಗುತ್ತೆ. ಅದು ಕೂಡ ಈ ವರ್ಷ ಚೆನ್ನಾಗಿ ಒಂದು ಭವಿಷ್ಯ ಇದೆ, ಚೆನ್ನಾಗಿ ಫೋರ್ಕಾಸ್ಟ್ ಇದೆ ಮಳೆಯದು. ಅದಕ್ಕೆ ಈಗೇನಿದೆಯಲ್ಲ, ಈಗ ನೀವು ಬೀಜೋತ್ಪಾದನೆ ಮಾಡೋದೇ ಇರ್ಬೋದು ಅಥವಾ ಯಾವುದಾದ್ರೂ ವಾಣಿಜ್ಯ ಬೆಳೆ ಬೆಳೀತಕ್ಕಂಥ ಬೆಳೆ ಇರ್ಬೋದು, ಕಡ್ಲಿ, ಸೂರ್ಯಕಾಂತಿ, ಜೋಳ, ಕುಸುಬೆ, ಏನೇನು ಹಿಂಗಾರಿ ಬೆಳೆಯೋದವಲ್ಲ ಅದಕ್ಕೇನು ಸೂಕ್ತವಾದಂಥ ಏನು ತಯಾರಿ ಮಾಡ್ಕೋಬೇಕು, ಆ ತಯಾರಿ ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ಒಳ್ಳೆ ಚೆನ್ನಾಗಿ ಇವತ್ತು ಮಾಡಿಕೊಟ್ಟಿದ್ದಾರೆ ಬೀಜ ಘಟಕದ ಎಲ್ಲ ಸಿಬ್ಬಂದಿಗಳು. ಕರ್ನಾಟಕದ ಎಣ್ಣೆಕಾಳು ಒಕ್ಕೂಟದ ವ್ಯವಸ್ಥಾಪಕರಾದ ಶ್ರೀಯುತ ಲಿಂಗಪ್ಪ ಅವರುಗಳು ಮಾತನಾಡಿ, ಎಣ್ಣೆಕಾಳು ಬೆಳೆಯುವಂತಹ ಒಂದು ಸಂದರ್ಭದಲ್ಲಿ ರೈತ ಬಾಂಧವರು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಎಂದು ತಿಳುವಳಿಕೆಯನ್ನು ನೀಡುತ್ತಾ, ಕೆಎಫ್ ಬಗ್ಗೆ ಹೇಳಬೇಕಂತಂದರೆ ನಾವು ಬೀಜೋತ್ಪಾದನೆ ಶೇಂಗಾ, ಸೂರ್ಯಕಾಂತಿ ಮತ್ತು ಕಡಲೆ ಮೂರರಲ್ಲಿ ಬೀಜೋತ್ಪಾದನೆ ತೆಗೆದುಕೊಳ್ತಿದ್ವಿ. ಈ ಶೇಂಗಾದಲ್ಲಿ ಏನಿದೆ ಅಂದರೆ ನಾವು ಬೀಜೋತ್ಪಾದನೆ K6 ಒಂದು ಪ್ರೊಡಕ್ಷನ್ ಪ್ರೋಗ್ರಾಮ್ ಮಾಡ್ತಾಯಿದ್ವಿ. G252 ಅಂತ ಹೊಸ ವೆರೈಟಿ, ಅದೊಂದು ಧಾರವಾಡ ಭಾಗದಲ್ಲಿ ಮಾಡ್ತಾಯಿದ್ವಿ. GBBD4 ಆ ವೆರೈಟಿ ಒಂದು ಬೀಜೋತ್ಪನ್ನ ಮಾಡ್ತಾಯಿದ್ವಿ. ಈಗ ನಮ್ಮಲ್ಲಿ K6 ಬಗ್ಗೆ ಹೇಳಬೇಕಂತಂದರೆ ನಾವು ಇಲ್ಲಿ ಹಲವಾರು ಕಡೆ ಬೀಜೋತ್ಪಾದನೆ ಕಾರ್ಯಕ್ರಮ ತೆಗೆದುಕೊಂಡ್ವಿ. ಈಗ ನಮಗೆ ಕಂಡು ಬಂದಿರೋದಂದರೆ ಏನು ರೈತರು ಭೂಮಿ ಫಲವತ್ತತೆ ಏನು ಮಾಡ್ತಾರಲ್ಲ ಆ ತಳಿಗಳಿಗೆ ತಕ್ಕಂತೆ ಫಲವತ್ತೆ ಇರೋಲ್ಲ ಭೂಮಿ. ಈ ಹೊಸ ತಳಿಗಳು ಯಾವುದೇ ತಳಿಗಳು ಹೊಸ ತಳಿಗಳು ಬರಲಿ ಭೂಮಿಯಲ್ಲಿ ಫಲವತ್ತಿದ್ದರೆ ಮಾತ್ರ ನಿಮಗೆ ಇಳುವರಿ ಹೆಚ್ಚಿಗೆ ಬರುತ್ತೆ, ಇಲ್ಲ ಅಂದರೆ ಕಾಳು ಶೇಂಗಾ ಮಾತ್ರ ಜೊಳ್ಳಾಗ್ತವೆ. ಭೂಮಿಯಲ್ಲಿ ಫಲವತ್ತೆ ಇದ್ದರೆ ಭೂಮಿ ಈಗ ಉಳುಮೆಯಿಂದ ಹಿಡ್ಕೊಂಡು ಆಮೇಲೆ ನೀವು ಎರೆಹುಳ ಮನೆ ಗೊಬ್ಬರ ಆಗಲಿ ಎರೆಹುಳ ಗೊಬ್ಬರ ಇವೆಲ್ಲ ಹಾಕಲೇಬೇಕು. ಆವಾಗ ಮಾತ್ರ ನಿಮ್ಮ ಭೂಮಿ ಫಲವತ್ತೆ ಇದ್ದರೆ ಮತ್ತು ಉಸುಕು ಥರ ಇರಬೇಕು ಮಣ್ಣು, ಗಟ್ಟಿ ಇದ್ದರೆ ಶೇಂಗಾ ಇಳುವರಿ ಬರೋದಿಲ್ಲ. ಏನು ಭೂಮಿ ಫಲವತ್ತೆ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ನೀವೇನು ಹೊಸ ತಳಿಗೆ ಈಗ ಇದಾವೆ, ಲೇಪಕ್ಷ ಅಂತ ಹೊಸ ವೆರೈಟಿ ಇದೆ, ಅದು ಎಕರೆಗೆ 60-70 ಚೀಲ ಬರ್ತದಂತೆ, 60-70 ಚೀಲ. ಆದರೆ ಅದ್ರ ತಕ್ಕಂತೆ ನೀವು ಭೂಮಿ ಫಲವತ್ತತೆ ಮಾಡಿದ ಮಾತ್ರ ಅದು ಆಮೇಲೆ ಇನ್ಪುಟ್ಸ್ ಮ್ಯಾನೇಜ್ ಮಾಡ್ತೀವಿ ಎಲ್ಲ, ಇವನ್ ಗೊಬ್ಬರ ಆಗಲಿ ಔಷಧಿ ಆಗಲಿ ಇವನ್ ನೀರು ಟೈಮಿಗೆ ತಕ್ಕಂತೆ ನೀರು ಕೊಡೋದಾಗಲಿ. ಕೆಲವು ಕಡೆ ನಾವು ಹೋಗ್ತಿದ್ವಿ ಫೀಲ್ಡ್ಗಳು ಹೋದಾಗ ಭೂಮಿ ಬೋರ್ವೆಲ್ದು ನೀರಿನ ತ್ರಾಸು, ಎಲೆಕ್ಟ್ರಿಸಿಟಿ ನೀರಿನ ತ್ರಾಸು, ಬೆಳೆ ಇರುತ್ತದೆ ಬೆಳೆ ಎಲ್ಲ ಬಾಡಿರುತ್ತೆ. ಹಿಂಗಾಗಿ ಏನಾಗುತ್ತೆ ನಿಮ್ಗೆ ನಾವು ಏನು ಎಕ್ಸ್ಪೆಕ್ಟೆಡ್ ಏನು ಹೇಳಿರ್ತಲ್ಲ ಆ ಈಲ್ಡ್ ಬರಲ್ಲ. ಹಿಂಗಾದಾಗ ನಮಗೇನದು ಯಾವುದೇ ಹೊಸ ತಳಿಗಳು ಬಂದಾಗ ಇದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನೀವು ಪ್ಲ್ಯಾನಾಗೆ ನಾವು ಬೀಜ ಉತ್ಪಾದನೆ ಮಾಡಾಗಲಿ ಅಥವಾ ನೀವು ಬೇರೆ ಬೆಳೆ ಬೆಳೆಯೋದಾಗಲೂ ಪ್ಲ್ಯಾನಾಗೆ ನೀವು ಮಾಡ್ಕೊಂಡು ಈಗ ನಿಮಗೆ 2 ಎಕರೆಗೆ ನೀರಿಗೆ ಅಷ್ಟೇ ಆದರೆ 2 ಎಕರೆಗೆ ಅಷ್ಟೇ ಹಾಕಿಕೊಡ್ರಿ, ನೀರು ಸಿಗಲಿಲ್ಲ ಅಂದರೆ ಕಷ್ಟಪಟ್ಟಿರ್ತಾರೆ ಅದು ಏನು ಅದು ಬರೋದಿಲ್ಲ. ಇದರ ಬಗ್ಗೆ ಅದಕ್ಕೆ ಹೊಸ ತಳಿಗಳು ಇದ್ದಾವೆ ಅದ್ರ ತಕ್ಕಂತ ಇಳುವರಿ ಬೆಳೆ. ಅದೇ ಇದೊಂದು ಇನ್ನೊಂದು ಬಗ್ಗೆ ಹೇಳ್ಬೇಕಂದ್ರೆ TM2 ಬಗ್ಗೆ ಇದು ಹಳೆ ತಳಿ, ಆದರೆ ಇದರಲ್ಲಿ ಏನು ಹೊಸ ಗುಣ ಅಂತಂದರೆ ಇವನ್ನು 10 ಕಾಯಿ ಬಿಟ್ಟರು ಕಾಯಿ ತುಂಬಿ ಬರ್ತದೆ. ಅದೇ ಹೊಸ ತಳಿಗಳಾದರೆ ಹೆಚ್ಚಿಗೆ ಬಾರಂಗಿ ಬಿಡ್ತವೆ, 40-50-100 ತಗನ ಬರ್ತವೆ. ನೀವು ಭೂಮಿಯಲ್ಲಿ ಫಲವತ್ತತೆ ಇಲ್ಲ ಅಂದರೆ ನಿಮಗೆ ಎಲ್ಲ ಕಾಯಿಗಳು ಜೊಳ್ಳಾಗ್ತವೆ, ಸೆಲ್ಲಿಂಗ್ ಬರೋದಿಲ್ಲ. ಅದನ್ನ ಮಾರ್ಕೆಟ್ ತೊಗೊಂಡೋದ್ರೆ ಯಾರೂ ರೇಟು ಹಾಕೋದಿಲ್ಲ. ಆಮೇಲೆ ಕಡಲೆದಲ್ಲೂ ನಾವು ಬೀಜೋತ್ಪನ್ನ ತೆಗಿತೇವೆ, ಅದರೊಳಗೆ JG11 ತೊಗೊತಿದ್ವಿ, JAKI 9218 ಈ ಎರಡು ವೆರೈಟಿಗಳು ತೊಗೊತೀವಿ. ಯಾವುದೇ ರೈತರು ತಮ್ಮಲ್ಲಿ ಇಂಟ್ರೆಸ್ಟ್ ಇದ್ದರೆ ನಮ್ಮ KF ಮೂಲಕ ಬೀಜೋತ್ಪನ್ನ ಮಾಡೋದಾದರೆ ಬಂದು ಕಾಂಟ್ಯಾಕ್ಟ್ ಮಾಡಿ ಬೀಜೋತ್ಪನ್ನ ತೆಗೆದುಕೊಳ್ಬೋದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ DM ಚಂದ್ರಗಿ, ವಿಸ್ತೀರ್ಣ ನಿರ್ದೇಶಕರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರುಗಳು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ದು ಹೀಗೆ. ಮೂಲ ಅವಶ್ಯಕತೆ ಇರೋದು ಬೀಜನ, ಅದು ಬೀಜ ಘಟಕದ ಒಂದು 9-10 ವರ್ಷ ಇಲ್ಲಿ ಸೇವೆ ಮಾಡಿ ಮೊದಲನೇ ಕಾರ್ಯಕ್ರಮ ಅವರು ಮಾಡಿದ್ದಂದರೆ ಬೀಜ ದಿನಾಚರಣೆ, ಹಿಂಗಾರಿನಲ್ಲಿ ಒಂದು ದಿವಸ ಮತ್ತು ಮುಂಗಾರಿನಲ್ಲಿ ಒಂದು ದಿವಸ. ಮುಂಗಾರಿನಾಗೆ May 25, ಹಿಂಗಾರಿನಲ್ಲಿ September 25. ನಾವು ಯಾವಾಗಲೂ ಹಬ್ಬದ ಥರ ವಾತಾವರಣ ಆಗಬೇಕು, ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಎಕ್ಸಿಬಿಷನ್ ಆಗಬೇಕು, ನಮ್ಮ ವಿಶ್ವವಿದ್ಯಾಲಯ ತಂತ್ರಜ್ಞಾನಗಳು ಬೀಜಗಳು ಅವೆಲ್ಲ ನೋಡಿ ರೈತರಿಗೆ ಅಗದಿ ಖುಷಿಯಿಂದ ಹಬ್ಬದ ವಾತಾವರಣದಾಗ ತಾವೆಲ್ಲ ಬೀಜಗಳನ್ನು ಒಯ್ದು ಆ ಬೀಜದ ಜೊತೆ ಆ ಬೆಳೆಯ ಬಗ್ಗೆ ಮಾಹಿತಿ ತಂತ್ರಜ್ಞಾನ ಎಲ್ಲ ಒಂದು ಇಲ್ಲಿದ ಮಾಹಿತಿ ಒಯ್ದು ನೀವು ನಿಮ್ಮ ಹೊಲದಲ್ಲಿ ಅಳವಡಿಸ್ಕೋಬೇಕು. ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಜೊತೆ ಸಂಪರ್ಕ ಇಟ್ಟುಕೊಂಡು ಆ ಥರ ಮಾಡಿದರೆ ಏನಾಕೈತಿ, ನಿಮ್ಮ ಕೃಷಿ ಒಳ್ಳೆಯ ಕೃಷಿ ಆಕೈತಿ, ನಿಮ್ಮ ಆದಾಯ ಜಾಸ್ತಿ ಆಕೈತಿ. ಆದ್ರೆ ಈಗಿಲ್ಲ, ಈಗಿನ ಕೃಷಿ ಪದ್ಧತಿನ ಬೇರೆ, ಕೃಷಿ ಲಾಭದಾಯಕ ಮಾಡಬೇಕು, ಈಗ ಯಾವುದು ಗೌರ್ಮೆಂಟ್ ಸ್ಕೀಮ್ ಆಗಲಿ ಇದಾಗದು ಅಂದ್ರೆ ಕೃಷಿಗೇನ ಒತ್ತಡ ಕೊಡ್ತೈತೆ. ಕೃಷಿ ಬಿಟ್ಟು ಏನೂ ಇಲ್ಲ. ಈಗ ಪ್ರತಿಯೊಂದು ಕೆ ವಿ ಕೆಗಳಿಗೂ ಒಂದು ಎರಡು ಮೂರು ಎಫ್ ಪಿ ಒ ಮತ್ತು ವಿಶ್ವವಿದ್ಯಾಲಯದಿಂದ ನಾವು ಹೆಚ್ಚು ಕಡಿಮೆ ಯಾರು ಸಹಾಯ ಇಲ್ಲದೇ ಎಫ್ ಪಿ ಒ ಮಾಡಬೇಕಂತ ವಿಚಾರ ಇದೆ. ಇದೇ ಸಂದರ್ಭದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿವಿಧ ವಿಭಾಗದ ಮುಖ್ಯಸ್ಥರು ಈ ಹಿಂಗಾರು ಬೀಜ ದಿನೋತ್ಸವ 2021 ಸಂದರ್ಭದಲ್ಲಿ ಪ್ರಾತ್ಯಕ್ಷಿಕೆ ಹಾಗೆಯೇ ಮಾಹಿತಿ ಮಳಿಗೆಯನ್ನ ರೈತ ಬಾಂಧವರಿಗೆ ಏರ್ಪಡಿಸಲಾಗಿತ್ತು. ಮುಖ್ಯವಾಗಿ ಪ್ರಗತಿಪರ ರೈತರಾದಂತಹ ಶ್ರೀಯುತ ರಾಮನಗೌಡ ಕೆ ಬಸಾಪುರ್, ಶ್ರೀಯುತ ಮಲ್ಲನಗೌಡ ಕಲಮಂಗಿ ಇವರುಗಳು ತಮ್ಮ ಸೋಯಾಬೀನ್ ಹಾಗೂ ಗೋಧಿ ಬೇಸಾಯದ ಅನುಭವಗಳನ್ನು ರೈತರೊಂದಿಗೆ ಹಂಚಿಕೊಂಡರು. ಈ ಹಿಂಗಾರು ಬೀಜ ದಿನೋತ್ಸವ 2021 ಸಂದರ್ಭದಲ್ಲಿ ರೈತರು ಹಿಂಗಾರು ಬೇಸಾಯದ ಹಾಗೂ ಮುಂಗಾರು ಬೆಳೆಗಳಲ್ಲಿ ಬರುವಂತಹ ಪ್ರಮುಖ ಸಮಸ್ಯೆಗಳ ಕುರಿತು ವಿಜ್ಞಾನಿಗಳೊಂದಿಗೆ ಚರ್ಚಿಸಿದರು. ವಿವಿಧ ಬೆಳೆಗಳಲ್ಲಿ ಜೈವಿಕ ಗೊಬ್ಬರದ ಮಹತ್ವ ಕುರಿತು ಡಾಕ್ಟರ್ ಎಂ ಮಹಾದೇಶಸ್ವಾಮಿ ಅವರುಗಳು ರೈತರೊಂದಿಗೆ ಮಾತನಾಡಿದರೆ, ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆ ಮತ್ತು ಪರಿಹಾರ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಅಜಯ್ ಕುಮಾರ್ ಎಂ ಅವರು ರೈತರಿಗೆ ತಿಳುವಳಿಕೆಯನ್ನು ನೀಡಿದರು. ಅದೇ ರೀತಿಯಾಗಿ ಹಿಂಗಾರು ಬೆಳೆಗಳಲ್ಲಿ ಕಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಎನ್ ಆನಂದ್ ಅವರು ರೈತರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಮುಖ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾಗಿರುವಂತಹ ಹತ್ತಿ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚಿನಾಳ್ ಅವರು ರೈತರಿಗೆ ಸಮಗ್ರ ಮಾಹಿತಿಯನ್ನು ನೀಡಿದರು. ಈ ಒಂದು ಹಿಂಗಾರು ಬೀಜ ದಿನೋತ್ಸವ 2021 ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರಾರು ಜನ ರೈತ ಬಾಂಧವರು ಭಾಗವಹಿಸಿದರು. ಜೊತೆಗೆ ಕೃಷಿ ವಿಜ್ಞಾನಿಗಳು, ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಂಡರು. ಈ ಹಿಂಗಾರು ಬೀಜ ದಿನೋತ್ಸವ 2021 ಕಾರ್ಯಕ್ರಮದ ನಿರೂಪಣೆಯನ್ನು ಡಾಕ್ಟರ್ ಉಮೇಶ್ ಹಿರೇಮಠ್ ಹಾಗೆಯೇ ವಂದನಾರ್ಪಣೆಯನ್ನು ಡಾಕ್ಟರ್ ಎಸ್ ಆರ್ ದೊಡ್ಡಗೌಡರ್ ಇವರು ನೆರವೇರಿಸಿದರು. ಇದುವರೆಗೆ ನಿನ್ನೆ ದಿನಾಂಕ 25/9/2021 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಅಖಿಲ ಭಾರತ ಸಂಯೋಜಿತ ಸಂಶೋಧನಾ ಯೋಜನೆ ಬೀಜಗಳು ಮತ್ತು ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಇವರುಗಳ ಸಹಭಾಗಿತ್ವದಲ್ಲಿ ಹಿಂಗಾರು ಬೀಜ ದಿನೋತ್ಸವ 2021 ಕಾರ್ಯಕ್ರಮದ ಬಾನೂಲಿ ವರದಿಯನ್ನ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ನೆರವು ಅಮರೇಶ್ ಆಸಿಹಾಳ್. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಮನಪುರಂ ನಿಮಗಾಗಿ ತಂದಿದೆ ಗೋಲ್ಡ್ ಲೋನ್ ಫೆಸಿಲಿಟಿ, 20 paise ಇಂಟ್ರೆಸ್ಟ್ ರೇಟ್ ನಲ್ಲಿ 12 ತಿಂಗಳುಗಳ ಟರ್ಮ್ ಲಿಮಿಟ್. ಅಷ್ಟೇ ಅಲ್ಲದೆ ಬೇರೆ ಎಲ್ಲಾದರೂ ಪ್ಲೆಜ್ ಮಾಡಿರುವ ಬಂಗಾರವನ್ನು ಅತಿ ಹೆಚ್ಚು ಲೋನ್ ವ್ಯಾಲ್ಯೂ, ಜೊತೆಗೆ 0% ಚಾರ್ಜಸ್. ಅಷ್ಟೇ ಅಲ್ಲದೆ ಲೋ ಇಂಟ್ರೆಸ್ಟ್ ರೇಟ್ ನಲ್ಲಿ ನೀವು ಪಡೆಯಬಹುದು ಗೋಲ್ಡ್ ಲೋನ್ ಫೆಸಿಲಿಟಿ 24/7 ನಿಮ್ಮ ಮನೆಯಿಂದಲೇ. ನಿಮ್ಮ ಹತ್ತಿರದ ಮಣಪುರಂ ಬ್ರಾಂಚ್ ಗೆ ಇಂದೇ ಭೇಟಿ ಕೊಡಿ. ಕಾಲ್ 1800-420-2233. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಸಹಭಾಗಿತ್ವದಲ್ಲಿ ರಾಯಚೂರು ಜಿಲ್ಲೆಗೆ ಹವಾಮಾನ ಮುನ್ಸೂಚನೆ ಹಾಗೂ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 27/9/2021 ಅಂತಂದರೆ ಸೋಮವಾರ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ 30 ಹಾಗೂ ಕನಿಷ್ಠ 23°C ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 79 ಹಾಗೂ ಕನಿಷ್ಠ 53% ಆರ್ದ್ರತೆ ಇರುವುದೆಂದು ತಿಳಿದು ಬಂದಿದ್ದು, ಗಾಳಿಯ ವೇಗ 17 km ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಕೊಯ್ಲಿನ ಹಂತದಲ್ಲಿರುವ ಉದ್ದು, ಸೋಯಾಬೀನ್, ಶೇಂಗಾ ಹಾಗೂ ಹೆಸರನ್ನು ಮಳೆಯ ಮುನ್ಸೂಚನೆ ನೋಡಿಕೊಂಡು ಕೊಯ್ಲನ್ನು ಮಾಡಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಮಣ್ಣಿನಲ್ಲಿ ಹೆಚ್ಚಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲುಗೊಬ್ಬರವನ್ನು ಕೊಡಬೇಕು. ಇನ್ನು ಜಿಲ್ಲೆಯಲ್ಲಿ ತೊಗರಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ml ಕ್ಲೋರೋಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SPN ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯನ್ನ ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 ಸೆಂಟಿಮೀಟರ್ ಕುಡಿ ಚೀಟುವುದು ಹಾಗೂ 10 ಗ್ರಾಂ 19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ